ಇಂದಿನ ವಿಷಯ ಹೃದಯ ಕಾಯಿಲೆಗೆ ಸಂಬಂಧಿಸಿದ ಆಹಾರ ಪದ್ಧತಿ. ಭಾಗವಹಿಸುತ್ತಿರುವವರು ಡಾಕ್ಟರ್ ಚಂದ್ರಮತಿ ರೋಖಡೆ, ಕಾರ್ಯಕ್ರಮ ನಡೆಸಿಕೊಡುತ್ತಾರೆ ಅರುಣ್ ನಾಯಕ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ವೈದ್ಯಕೀಯ ಮಹಾವಿದ್ಯಾಲಯ ಹಾಗೂ ಆಸ್ಪತ್ರೆ ಧಾರವಾಡ. ಧರ್ಮಸ್ಥಳದ ಧರ್ಮಾಧಿಕಾರಿ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರ ನೇತೃತ್ವದಲ್ಲಿ ಸುಸಜ್ಜಿತವಾಗಿ ನಿರ್ಮಾಣಗೊಂಡಿರುವ ಧಾರವಾಡದ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ವೈದ್ಯಕೀಯ ಮಹಾವಿದ್ಯಾಲಯ ಹಾಗೂ ಆಸ್ಪತ್ರೆ ಸಮಾಜದ ಎಲ್ಲರ ಸೇವೆಯಲ್ಲಿ ಎಸ್ಡಿಎಂ ಆಸ್ಪತ್ರೆ ಅತ್ಯಾಧುನಿಕ ವೈದ್ಯಕೀಯ ಸೌಲಭ್ಯ 24 ತಾಸುಗಳ ನಿರಂತರ ತುರ್ತು ಚಿಕಿತ್ಸೆಗೆ ಅಪಘಾತ ಚಿಕಿತ್ಸೆಗೆ ಎಸ್ಡಿಎಂ ಆಸ್ಪತ್ರೆ ಧಾರವಾಡ. ರೋಗಿಗಳ ಅನುಕೂಲಕ್ಕಾಗಿ ಹೊರ ರೋಗಿ ವಿಭಾಗ, ಶಸ್ತ್ರಚಿಕಿತ್ಸಾ ವಿಭಾಗ, ರೋಗ ನಿದಾನ ಪ್ರಯೋಗಾಲಯ, ಔಷಧಾಲಯ ಎಲ್ಲ ಸೌಲಭ್ಯ ಒಂದೇ ಕಡೆ ಲಭ್ಯ. ಎಲ್ಲ ರೀತಿಯ ವೈದ್ಯಕೀಯ ಸೇವೆಗೆ ತಜ್ಞ ವೈದ್ಯರ ತಂಡ. ಮಕ್ಕಳ ರೋಗ ವಿಭಾಗ, ಸ್ತ್ರೀ ರೋಗ ವಿಭಾಗ, ಚರ್ಮ ರೋಗ ವಿಭಾಗ, ಮನೋರೋಗ ವಿಭಾಗ, ಕಿವಿ ಮೂಗು ಗಂಟಲು ರೋಗ ವಿಭಾಗ, ಹೀಗೆ ಎಲ್ಲ ವಿಶೇಷ ಚಿಕಿತ್ಸೆಗೆ ಪ್ರತ್ಯೇಕ ವಿಭಾಗ. ಎಲ್ಲ ವಿಭಾಗಗಳಲ್ಲಿ ತಜ್ಞ ವೈದ್ಯರ ಸೇವೆ. ಆಧುನಿಕ ಸಲಕರಣೆ ಹಾಗೂ ಅತ್ಯಾಧುನಿಕ ವೈದ್ಯಕೀಯ ಸೇವೆಗಾಗಿ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ವೈದ್ಯಕೀಯ ಮಹಾವಿದ್ಯಾಲಯ ಹಾಗೂ ಆಸ್ಪತ್ರೆ ಧಾರವಾಡ. ಶ್ರೋತೃಗಳೇ, ಇವತ್ತಿನ ಎಸ್ಡಿಎಂ ಆರೋಗ್ಯ ಸಂವಾದ ನೇರ ಫೋನ್ ಇನ್ ಕಾರ್ಯಕ್ರಮಕ್ಕೆ ಎಲ್ರಿಗೂ ಸ್ವಾಗತ. ನಿಮಗೆಲ್ಲ ಗೊತ್ತಿರೋ ಹಾಗೆ ಇವತ್ತಿನ ವಿಷಯ ಆರೋಗ್ಯಕರ ಹೃದಯಕ್ಕೆ ಆಹಾರ ಪದ್ಧತಿ. ಈ ವಿಷಯವಾಗಿ ನಿಮ್ಮ ಜೊತೆ ಇವತ್ತು ಚರ್ಚೆ ಮಾಡಲಿದ್ದಾರೆ ಡಾಕ್ಟರ್ ಚಂದ್ರಮತಿ ರೋಖಡೆ ಅವರು. ಡಾಕ್ಟರ್, ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ ಮತ್ತು ನಮಸ್ಕಾರ. ನಮಸ್ಕಾರ. ಇನ್ನು ಕಾರ್ಯಕ್ರಮವನ್ನು ಶುರು ಮಾಡೋದಕ್ಕಿಂತ ಮುಂಚೆ ಕೇಳಿದ್ರೆ ಡಾಕ್ಟರ್ ಚಂದ್ರಮತಿ ರೋಖಡೆ ಅವರ ಒಂದು ಸಂಕ್ಷಿಪ್ತ ಪರಿಚಯ. ಮೂಲತಃ ಗದಗ ಜಿಲ್ಲೆಯ ಹೊಳೆ ಆಲೂರಿನವರು. ತಮ್ಮ BSc ಹೋಮ್ ಸೈನ್ಸ್ ಪದವಿಯನ್ನು 1995 ಮತ್ತು MSc ಸ್ನಾತಕೋತ್ತರ ಪದವಿಯನ್ನು 1997 ಧಾರವಾಡದ ಕೃಷಿ ವಿಶ್ವವಿದ್ಯಾಲಯದಿಂದ ಪಡೆದರು. ಕ್ಲಿನಿಕಲ್ ನ್ಯೂಟ್ರಿಷನ್ ಎಂಬ ವಿಷಯದ ಮೇಲೆ 2015 ತಮ್ಮ PhD ಪದವಿಯನ್ನು ಮಾನಸಗಂಗೋತ್ರಿ ಮೈಸೂರು ವಿಶ್ವವಿದ್ಯಾಲಯದಿಂದ ಪಡೆದರು. ಇವರು ಈ ಹಿಂದೆ ರಿಸರ್ಚ್ ಅಸೋಸಿಯೇಟ್ ಆಗಿ ಧಾರವಾಡದ ಆಹಾರ ಮತ್ತು ಪೋಷಣ ವಿಭಾಗದಲ್ಲಿ ಕಾರ್ಯನಿರ್ವಹಿಸಿದ್ದಾರೆ. 2007 SDM ವೈದ್ಯಕೀಯ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆಯ ಆಹಾರ ಪಥ್ಯ ವಿಭಾಗಕ್ಕೆ ಸೇರಿದ ಇವರು ಕಳೆದ 15 ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ. ಪ್ರಸ್ತುತ ಇವರು ಹಿರಿಯ ಆಹಾರ ತಜ್ಞರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಇನ್ನು ನೀವು ಪ್ರಶ್ನೆಗಳನ್ನು ಕೇಳೋದಕ್ಕಿಂತ ಮುಂಚೆ ಡಾಕ್ಟರ್ ಚಂದ್ರಮತಿ ರೋಖಡೆಯವರು, ಆರೋಗ್ಯಕರ ಹೃದಯಕ್ಕೆ ಆಹಾರ ಪದ್ಧತಿ ಈ ವಿಷಯವಾಗಿ ಕೆಲವೊಂದು ಪೂರ್ವಭಾವಿ ಮಾಹಿತಿಯನ್ನು ತಮಗೆ ನೀಡಿದ್ದಾರೆ. ಡಾಕ್ಟರ್, ಎಲ್ಲರಿಗೂ ನಮಸ್ಕಾರ. ಈ ದಿನ ನಾನು ಆರೋಗ್ಯಕರ ಹೃದಯಕ್ಕೆ ಆಹಾರ ಪದ್ಧತಿ ಈ ವಿಷಯದ ಬಗ್ಗೆ ಮಾಹಿತಿ ನೀಡಲಿದ್ದೇನೆ. ಹೃದಯ ನಮ್ಮ ಶರೀರವನ್ನು ಶಕ್ತಿಯುತವಾಗಿ ನಡೆಸುವಂಥ ಒಂದು ಸಜೀವ ಯಂತ್ರ. ಇದು ಹಗಲು ರಾತ್ರಿ ನಿರಂತರವಾಗಿ ನಮ್ಮ ಶರೀರಕ್ಕೆ ರಕ್ತ ಪೂರೈಕೆ ಮತ್ತು ಪೋಷಕಾಂಶಗಳನ್ನು ಒದಗಿಸುವಂಥ ಕೆಲಸವನ್ನು ಮಾಡುತ್ತದೆ. ಪ್ರಕೃತಿ ಸಹಜವಾದ ಇಂಥ ಅಂಗಾಂಗವನ್ನು ನಾವು ಆರೋಗ್ಯದಿಂದ ಇಟ್ಟುಕೊಳ್ಳಬೇಕು. ಇತ್ತೀಚೆಗೆ ಸಾವನ್ನುಂಟು ಮಾಡುವ ರೋಗಗಳಲ್ಲಿ ಹೃದಯ ರೋಗಗಳು ಪ್ರಥಮ ಸ್ಥಾನದಲ್ಲಿವೆ. ಬೇರೆ ರಾಷ್ಟ್ರಗಳಿಗೆ ಹೋಲಿಸಿದರೆ ನಮ್ಮ ಭಾರತೀಯರಲ್ಲಿ ಹೃದಯ ರೋಗದ ಸಂಭಾವ್ಯ ಹೆಚ್ಚು. ಇದಕ್ಕೆ ನಮ್ಮ ಭಾರತೀಯರ ವಂಶವಾಹಿ ಕಾರಣ ಎಂದು ಹೇಳಬಹುದು. ಮತ್ತು ಅದಕ್ಕೆ ಪೂರಕವಾಗಿ ಸ್ಥೂಲಕಾಯ, ರಕ್ತದೊತ್ತಡ, ಮಧುಮೇಹ, ಬದಲಾಗುತ್ತಿರುವ ಜೀವನ ಶೈಲಿ, ಪರಿಸರ ಇವೆಲ್ಲ ತಮ್ಮ ಪ್ರಭಾವವನ್ನು ಬೀರಿವೆ. ಅನೇಕರಲ್ಲಿ ಹೃದಯ ರಕ್ತನಾಳಗಳಿಗೆ ಸಂಬಂಧಿಸಿದ ರೋಗಗಳಿರುತ್ತವೆ. ಇವುಗಳಿಗೆ ಕೌಟುಂಬಿಕ ಇತಿಹಾಸವಿರುತ್ತದೆ. ಹೀಗಾಗಿ ನಾವು ನಮ್ಮ ವಂಶವಾಹಿ, ಲಿಂಗ ಮತ್ತು ಜನಾಂಗದ ಬಗ್ಗೆ ಏನೂ ಬದಲಾವಣೆ ಮಾಡಲಿಕ್ಕೆ ಆಗುವುದಿಲ್ಲ. ಆದರೆ ನಾವು ಬದಲಿಸಬಹುದಾದ ಕೆಲವು ಅಂಶಗಳಿವೆ. ಅವುಗಳೆಂದರೆ ಬೊಜ್ಜು, ಸಕ್ಕರೆ ಕಾಯಿಲೆ, ರಕ್ತದೊತ್ತಡ, ಮದ್ಯ ಸೇವನೆ, ಧೂಮಪಾನ, ಮಾನಸಿಕ ಒತ್ತಡ, ದೈಹಿಕ ಶ್ರಮವಿಲ್ಲದಿರುವುದು, ಆಹಾರ ಶೈಲಿ. ಇವುಗಳನ್ನು ಬದಲಿಸಿದರೆ ಅಥವಾ ನಿಯಂತ್ರಣ ಮಾಡಿದರೆ ಹೃದಯದ ಆರೋಗ್ಯವನ್ನು ಕಾಪಾಡಿಕೊಳ್ಳಬಹುದು. ಇತ್ತೀಚೆಗೆ ಕೆಲವು ದಶಕಗಳಲ್ಲಿ ವೇಗವಾಗಿ ಬದಲಾಗುತ್ತಿರುವ ಆಹಾರ ಉತ್ಪಾದನಾ ಪದ್ಧತಿ, ಸಂಗ್ರಹಣ ಪದ್ಧತಿ, ವಿತರಣಾ ಪದ್ಧತಿ, ಆಹಾರ ಸೇವನೆ ಪದ್ಧತಿ, ಅಡುಗೆ ಮಾಡುವ ವಿಧಾನ, ದೈನಂದಿನ ಜೀವನ ಕ್ರಮ, ಜಂಕ್ ಫುಡ್ ಮತ್ತು ಫಾಸ್ಟ್ ಫುಡ್ ಕ್ರಾಂತಿ, ಉದ್ಯೋಗಕ್ಕಾಗಿ ಸ್ಥಳ ಬದಲಾವಣೆ, ಅನೇಕ ಸಂಸ್ಕೃತಿಗಳ ಸಮ್ಮಿಲನ, ಬದಲಾದ ಬದುಕಿಗೆ ಹೊಂದಿಕೊಳ್ಳಲಾಗದೆ ದೀರ್ಘಕಾಲಿಕ ಹಾಗೂ ಮಾರಣಾಂತರಿಕ ಕಾಯಿಲೆಗಳು ಮಾನವನ ಬೆನ್ನನ್ನು ಹತ್ತಿವೆ. ಇತ್ತೀಚೆಗೆ ಜನರು ಫಾಸ್ಟ್ ಫುಡ್, ಜಂಕ್ ಫುಡ್ ತಿನ್ನುತ್ತಾ ಅದರ ಜೊತೆಗೆ ಸಾಫ್ಟ್ ಡ್ರಿಂಕ್ಸ್ ಕುಡಿಯುತ್ತಾ ಜೀವಿಸುತ್ತಿದ್ದಾರೆ. ಹೆಚ್ಚಾಗಿ ಯುವಕರು ಹಾಗೂ ಉದ್ಯೋಗಸ್ಥರು ಸರಿಯಾದ ಸಮಯಕ್ಕೆ ಊಟ ಮಾಡದೆ, ನಿದ್ದೆ ಮಾಡದೆ, ಅವಸರದಲ್ಲಿ ಒತ್ತಡದಲ್ಲಿ ಸಿಲುಕಿ ಚಿಕ್ಕ ವಯಸ್ಸಿನಲ್ಲಿಯೇ ಸ್ಥೂಲಕಾಯ, ರಕ್ತದೊತ್ತಡ, ಮಧುಮೇಹ, ರಕ್ತದಲ್ಲಿ ಹೆಚ್ಚು ಕೊಲೆಸ್ಟ್ರಾಲ್ ಪ್ರಮಾಣ ಹೊಂದಿ ಅನೇಕ ಹೃದಯ ರೋಗಗಳಿಗೆ ತುತ್ತಾಗುತ್ತಿದ್ದಾರೆ. ಅದಕ್ಕಾಗಿ ನಾವು ತಿನ್ನುವ ಆಹಾರ ಹಾಗೂ ಅದರ ಪ್ರಮಾಣದಲ್ಲಿ ಇತಿಮಿತ ಇರಬೇಕು. ಹಾಗಾದರೆ ಹೃದಯದ ಆರೋಗ್ಯಕ್ಕಾಗಿ ಯಾವ ರೀತಿಯ ಆಹಾರ ಸೇವನೆ ಮಾಡಬೇಕು? ಹೆಚ್ಚು ನಾರಿನ ಅಂಶವುಳ್ಳ, ಕಡಿಮೆ ಕೊಬ್ಬು ಹೊಂದಿದ, ಉತ್ತಮ ಗುಣಮಟ್ಟದ ಪ್ರೋಟೀನ್ ಇರುವ, ಹೆಚ್ಚು ವಿಟಾಮಿನ್ ಮತ್ತು ಖನಿಜ ಲವಣಗಳನ್ನು ಹೊಂದಿರುವ ಆಹಾರಗಳನ್ನು ನಮ್ಮ ನಿತ್ಯದ ಊಟದಲ್ಲಿ ಸೇವಿಸಬೇಕು. ಹೆಚ್ಚು ನಾರಿನ ಅಂಶವುಳ್ಳ ಆಹಾರಗಳೆಂದರೆ ನಾವು ನಿತ್ಯ ಬಳಸುವ ಜೋಳ, ಗೋಧಿ, ಕೆಂಪು ಅಕ್ಕಿ, ಸಿರಿಧಾನ್ಯಗಳು, ಸಿಪ್ಪೆ ಸಮೇತವಾಗಿ ಇರುವ ದ್ವಿದಳ ಧಾನ್ಯಗಳು, ಸೊಪ್ಪಿನ ತರಕಾರಿಗಳು, ಇತರೆ ತರಕಾರಿಗಳು ಮತ್ತು ಹಣ್ಣುಗಳು. ನಾವು ಬಳಸುವ ಜೋಳ, ಗೋಧಿ, ಅಕ್ಕಿಯಲ್ಲಿ 3-5% ನಾರಿನಂಶವಿದ್ದರೆ ಸಿರಿಧಾನ್ಯಗಳಾದ ರಾಗಿ, ಸಜ್ಜೆ, ನವಣೆ, ಸಾವೆ, ಊದಲು, ಹಾರಕ ಇವುಗಳಲ್ಲಿ 10-12% ನಾರಿನಂಶ ಇರುತ್ತದೆ. ಇವುಗಳಲ್ಲಿ ಎಲ್ಲ ಪೋಷಕಾಂಶಗಳು ನಿರ್ದಿಷ್ಟ ಪ್ರಮಾಣದಲ್ಲಿ ಇರುವುದರಿಂದ ದೇಹವು ಸರಿಯಾದ ರೀತಿಯಲ್ಲಿ ಕಾರ್ಯನಿರ್ವಹಿಸಲು ಸಹಾಯ ಮಾಡುತ್ತದೆ. ಇವು ನಮ್ಮ ರಕ್ತದಲ್ಲಿ ಬ್ಯಾಡ್ ಕೊಲೆಸ್ಟ್ರಾಲ್ ಅಂದರೆ LDL ಕೊಲೆಸ್ಟ್ರಾಲ್, ಟೋಟಲ್ ಕೊಲೆಸ್ಟ್ರಾಲ್ ಮತ್ತು ಟ್ರೈಗ್ಲಿಸರೈಡ್ ಮಟ್ಟವನ್ನು ಕಡಿಮೆ ಮಾಡುತ್ತವೆ. ಅಲ್ಲದೆ ರಕ್ತದೊತ್ತಡ ಮತ್ತು ಮಧುಮೇಹವನ್ನು ಕೂಡ ನಿಯಂತ್ರಣದಲ್ಲಿಡಲು ಸಹಾಯ ಮಾಡುತ್ತವೆ. ಒಬ್ಬ ಸಾಮಾನ್ಯ ಮನುಷ್ಯನಿಗೆ 1 ದಿನಕ್ಕೆ 30 ಗ್ರಾಂನಷ್ಟು ನಾರಿನ ಔಷಧ ಅವಶ್ಯಕತೆ ಇದೆ. ಇನ್ನು ಉತ್ತಮ ಗುಣಮಟ್ಟದ ಪ್ರೋಟೀನ್ ಇರುವ ಆಹಾರಗಳು ಹೃದಯದ ಸ್ನಾಯುಗಳಿಗೆ ಮತ್ತು ಅವುಗಳ ರಿಪೇರಿಗೆ ಅವಶ್ಯಕ, ಏಕೆಂದರೆ ದೇಹದ ಪ್ರತಿಯೊಂದು ಜೀವಕೋಶ ಪ್ರೋಟೀನ್ನಿಂದ ಮಾಡಲ್ಪಟ್ಟಿರುತ್ತದೆ. ಉತ್ತಮ ಪ್ರೋಟೀನ್ ಹೊಂದಿದ ಆಹಾರಗಳೆಂದರೆ ದ್ವಿದಳ ಧಾನ್ಯಗಳು, ಹಾಲು, ಹಾಲಿನ ಉತ್ಪನ್ನಗಳು, ಮೊಟ್ಟೆ, ಮೀನು, ಮಾಂಸ ಹಾಗೂ ಅದರ ಪದಾರ್ಥಗಳು. ಸಸ್ಯಜನ್ಯ ಪ್ರೋಟೀನ್ಗಳಾದ ದ್ವಿದಳ ಧಾನ್ಯಗಳು, ಸೋಯಾ ಹಾಗೂ ಅದರ ಪದಾರ್ಥಗಳು ಹೃದಯದ ಆರೋಗ್ಯಕ್ಕೆ ಸೂಕ್ತ. ಅವು ಹೆಚ್ಚಿನ ಪ್ರಮಾಣದಲ್ಲಿ ನಾರಿನಂಶ ಮತ್ತು ಆಂಟಿ ಆಕ್ಸಿಡೆಂಟ್ಗಳನ್ನು ಹೊಂದಿವೆ. ಪ್ರಾಣಿಜನ್ಯ ಪ್ರೋಟೀನ್ಗಳಾದ ಮೊಟ್ಟೆ, ಮೀನು, ಮಾಂಸ, ಹಾಲು ಮತ್ತು ಅದರ ಪದಾರ್ಥಗಳಲ್ಲಿ ಉತ್ತಮ ಪ್ರೋಟೀನ್ ಇರುವುದರ ಜೊತೆಗೆ ಹೆಚ್ಚಿನ ಪ್ರಮಾಣದ ಕೊಬ್ಬು ಇರುವುದರಿಂದ ಅವುಗಳನ್ನು ಮಿತವಾಗಿ ಸೇವಿಸಬೇಕು. ಮೊಟ್ಟೆಯ ಬಿಳಿ ಭಾಗ, ಬೇಯಿಸಿದ ಮೀನು, ಕಡಿಮೆ ಕೊಬ್ಬಿನಾಂಶವುಳ್ಳ ಹಾಲು ಹಾಗೂ ಅದರ ಉತ್ಪನ್ನಗಳನ್ನು ಸೇವಿಸುವುದು ಸೂಕ್ತ. ಒಬ್ಬ ಸಾಮಾನ್ಯ ಮನುಷ್ಯನಿಗೆ ಅವನ ದೇಹದ ಪ್ರತಿ KG ತೂಕಕ್ಕೆ 1 ಗ್ರಾಂ ಪ್ರೋಟೀನ್ ಅವಶ್ಯಕವಿದೆ. ಅಂದರೆ ಒಬ್ಬ ಮನುಷ್ಯ 50 KG ತೂಕ ಹೊಂದಿದ್ದರೆ ಅವನಿಗೆ ದಿನಕ್ಕೆ 50 ಗ್ರಾಂ ಪ್ರೋಟೀನ್ ಬೇಕಾಗುತ್ತದೆ. ಇತ್ತೀಚಿನ ದಿನಗಳಲ್ಲಿ ನಮ್ಮ ಊಟದಲ್ಲಿ ಹೆಚ್ಚಿನ ಕೊಬ್ಬಿನ ಅಂಶವುಳ್ಳ ಆಹಾರಗಳನ್ನು ಸೇವಿಸುತ್ತಾ ಇದ್ದೇವೆ. ಕರಿದ ತಿಂಡಿಗಳು, ಸಿಹಿ ಪದಾರ್ಥಗಳು, ಹಾಲಿನ ಕೆನೆ ಸೇರಿಸಿ ತಯಾರಿಸಿದ ಆಹಾರ ಪದಾರ್ಥಗಳು, ಪನ್ನೀರ್, ಚೀಸ್, ಬೆಣ್ಣೆ ಇವುಗಳ ಸೇವನೆಯಿಂದ ಹೃದಯದ ಆರೋಗ್ಯ ಹದಗೆಡುತ್ತಿದೆ. ಆಹಾರ ಉದ್ಯಮದಲ್ಲಿ ಕರಿಯಲು ಬಳಸಿದ ಎಣ್ಣೆಯನ್ನು ಪುನಃ ಕರಿಯಲು ಬಳಸುತ್ತಾರೆ. ಆಗ ಎಣ್ಣೆಯಲ್ಲಿ ವಿಷಕಾರಿ ಅಂಶಗಳು ಹುಟ್ಟಿಕೊಳ್ಳುತ್ತವೆ. ಅಂಥ ಆಹಾರ ಪದಾರ್ಥಗಳನ್ನು ನಾವು ಈಗ ನಿತ್ಯ ಆಹಾರದಲ್ಲಿ ಉಪಯೋಗಿಸುತ್ತಿದ್ದೇವೆ. ಆದ್ದರಿಂದ ನಮ್ಮ ಆಹಾರ ತಯಾರಿಕೆಯಲ್ಲಿ 20-25 ml ಎಣ್ಣೆಯನ್ನು ಬಳಸಬೇಕು. ಏಕೆಂದರೆ ನಾವು ತಿನ್ನುವ ಆಹಾರಗಳಲ್ಲಿ ಅಂದರೆ ಏಕದಳ, ದ್ವಿದಳ ಧಾನ್ಯಗಳು, ಎಣ್ಣೆಕಾಳುಗಳಲ್ಲಿ ಕೊಬ್ಬು ಇರುತ್ತದೆ. ಆದರೆ ಅದು ಕಣ್ಣಿಗೆ ಕಾಣದ ಅದೃಶ್ಯ ಕೊಬ್ಬು. ಆದ್ದರಿಂದ ಆಹಾರ ತಯಾರಿಕೆಯಲ್ಲಿ ಉಪಯೋಗಿಸುವ ಎಣ್ಣೆಯ ಪ್ರಮಾಣಕ್ಕೆ ಕಡಿವಾಣ ಹಾಕಬೇಕು. ಇನ್ನು ಸ್ಯಾಚುರೇಟೆಡ್ ಫ್ಯಾಟನ್ನು ಹೊಂದಿರುವ ಡಾಲ್ಡಾ, ಕೆನೆ, ಬೆಣ್ಣೆ, ಚೀಸ್, ಪನ್ನೀರ್, ಮೊಟ್ಟೆಯ ಹಳದಿ ಭಾಗ, ಮಾಂಸ ಇವುಗಳನ್ನು ಮಿತವಾಗಿ ಸೇವಿಸಬೇಕು. ಅನ್ಸ್ಯಾಚುರೇಟೆಡ್ ಫ್ಯಾಟನ್ನು ಒಳಗೊಂಡಂಥ ಗ್ರೌಂಡ್ನಟ್ ಆಯಿಲ್, ಸನ್ಫ್ಲವರ್ ಆಯಿಲ್, ಸೋಯಾ ಆಯಿಲ್ ಮತ್ತು ರೈಸ್ ಬ್ರ್ಯಾನ್ ಆಯಿಲ್ ಇವುಗಳನ್ನು ನಮ್ಮ ಆಹಾರ ತಯಾರಿಕೆಯಲ್ಲಿ ಬಳಸುವುದು ಸೂಕ್ತ. ತಿಂಗಳಿಗೆ 1 ತರಹದ ಎಣ್ಣೆಯನ್ನು ಬಳಸುವುದು ನಮ್ಮ ಹೃದಯದ ಆರೋಗ್ಯಕ್ಕೆ ಒಳ್ಳೆಯದು, ಏಕೆಂದರೆ ಅವುಗಳಲ್ಲಿ ಫ್ಯಾಟಿ ಆಸಿಡ್ಗಳು ಬೇರೆ ಬೇರೆ ಪ್ರಮಾಣದಲ್ಲಿರುತ್ತವೆ. ಫ್ಯಾಟಿ ಆಸಿಡ್ಗಳಲ್ಲಿ ಒಮೆಗಾ-3 ಫ್ಯಾಟಿ ಆಸಿಡ್ ಒಳಗೊಂಡಂಥ ಆಹಾರಗಳು ನಮ್ಮ ಹೃದಯದ ಆರೋಗ್ಯ ಕಾಪಾಡುವಲ್ಲಿ ಮುಖ್ಯ ಪಾತ್ರ ವಹಿಸುತ್ತವೆ. ಇವು ರಕ್ತದಲ್ಲಿನ LDL ಕೊಲೆಸ್ಟ್ರಾಲ್ ಅಂದರೆ ಕೆಟ್ಟ ಕೊಲೆಸ್ಟ್ರಾಲ್, ಟೋಟಲ್ ಕೊಲೆಸ್ಟ್ರಾಲ್ ಮತ್ತು ಟ್ರೈಗ್ಲಿಸರೈಡ್ ಪ್ರಮಾಣವನ್ನು ಕಡಿಮೆ ಮಾಡುತ್ತವೆ ಮತ್ತು ಗುಡ್ ಕೊಲೆಸ್ಟ್ರಾಲ್ ಪ್ರಮಾಣವನ್ನು ಹೆಚ್ಚಿಸುತ್ತವೆ ಮತ್ತು ರಕ್ತನಾಳಗಳಲ್ಲಿ ಹೆಪ್ಪುಗಟ್ಟುವಿಕೆಯನ್ನು ತಡೆಯುತ್ತವೆ. ಒಮೆಗಾ-3 ಫ್ಯಾಟಿ ಆಸಿಡ್ಗಳನ್ನು ಹೊಂದಿರುವ ಆಹಾರಗಳೆಂದರೆ ಮೀನು, ಸೋಯಾಬೀನು, ಅಗಸೆ ಮತ್ತು ಒಣ ಹಣ್ಣುಗಳಲ್ಲಿ ಬದಾಮ್ ಮತ್ತು ಅಕ್ರೋಟ್ ಇವುಗಳಲ್ಲಿ ಒಮೆಗಾ-3 ಫ್ಯಾಟಿ ಆಸಿಡ್ ಹೇರಳವಾಗಿ ಇರುತ್ತದೆ. ನಮ್ಮ ಉತ್ತರ ಕರ್ನಾಟಕದ ಆಹಾರ ಪದ್ಧತಿಯಲ್ಲಿ ಸಾಂಪ್ರದಾಯಿಕವಾಗಿ ಅಗಸೆಯನ್ನು ಉಪಯೋಗಿಸುವುದು ರೂಢಿಯಲ್ಲಿತ್ತು. ಆದರೆ ಆಧುನಿಕತೆಯಿಂದಾಗಿ ಅದರ ಉಪಯೋಗ ಕಡಿಮೆಯಾಗುತ್ತಿದೆ. ಉತ್ತಮ ಗುಣಮಟ್ಟದ ಒಮೆಗಾ-3 ಫ್ಯಾಟಿ ಆಸಿಡನ್ನು ಹೊಂದಿದ್ದು ಈ ಅಗಸೆ ನಮ್ಮ ರಕ್ತನಾಳಗಳಲ್ಲಿ ಹೆಪ್ಪುಗಟ್ಟದಂತೆ ತಡೆಯುತ್ತದೆ, ರಕ್ತನಾಳಗಳು ಗಡುಸಾಗದಂತೆ ತಡೆಯುತ್ತದೆ. ಇನ್ನು ನಾವು ನಿತ್ಯ ಸಾಯಂಕಾಲ ಟೀ ಜೊತೆಗೆ ಸೇವಿಸುವ ಫಾಸ್ಟ್ ಫುಡ್, ಜಂಕ್ ಫುಡ್, ಬೇಕರಿ ಫುಡ್, ಪೇಸ್ಟ್ರೀಸ್, ಫ್ರೆಂಚ್ ಫ್ರೈಸ್, ಇವುಗಳಲ್ಲಿ ಟ್ರಾನ್ಸ್ಫ್ಯಾಟ್ ಎಂಬ ಕೊಬ್ಬು ಇದ್ದು ಇದು ನಮ್ಮ ರಕ್ತದಲ್ಲಿ ಬ್ಯಾಡ್ ಕೊಲೆಸ್ಟ್ರಾಲ್ ಅಂದರೆ LDL ಕೊಲೆಸ್ಟ್ರಾಲ್, ಟೋಟಲ್ ಕೊಲೆಸ್ಟ್ರಾಲ್ ಮತ್ತು ಟ್ರೈಗ್ಲಿಸರೈಡ್ ಮಟ್ಟವನ್ನು ಹೆಚ್ಚಿಸುತ್ತದೆ. ಆದ್ದರಿಂದ ಇವುಗಳ ಸೇವನೆಯನ್ನು ಸಾಧ್ಯವಾದಷ್ಟು ಕಡಿಮೆ ಮಾಡಬೇಕು. ಇದಕ್ಕೆ ಪರ್ಯಾಯವಾಗಿ ಆರೋಗ್ಯಯುತವಾದ ಹಣ್ಣುಗಳು, ಮೊಳಕೆ ಬರೆಸಿದ ಕಾಳುಗಳು, ಹುರಿದ ಅಥವಾ ಬೇಯಿಸಿದ ಕಾಳುಗಳನ್ನು ಸೇವಿಸುವುದು ಸೂಕ್ತ. ಟ್ರಾನ್ಸ್ ಫ್ಯಾಟ್ ಇದು ಪಾರ್ಷಿಯಲಿ ಹೈಡ್ರೋಜಿನೇಟೆಡ್ ಫ್ಯಾಟ್ ಅಂತ ಹೇಳ್ತೇವೆ, ಮತ್ತು ಇದು ನಾವು ಕೆಲವು ಆಹಾರ ಪದಾರ್ಥಗಳನ್ನು ಕರಿಯುವಾಗ ಬಿಡುಗಡೆಯಾಗುವಂಥ ಕೊಬ್ಬು. ಇದರಿಂದ ನಮ್ಮ ರಕ್ತನಾಳುಗಳು ಗಡುಸಾಗಿ ರಕ್ತ ಸಂಚಾರಕ್ಕೆ ಅಡಚಣೆಯಾಗುವುದು. ಹೀಗೆ ನಮ್ಮ ಹೃದಯಕ್ಕೆ ಕೇವಲ ನಾರಿನಂಶ, ಪ್ರೋಟೀನ್ ಮತ್ತು ಕೊಬ್ಬು ಅಷ್ಟೇ ಅಲ್ಲದೆ ಅನೇಕ ಜೀವಸತ್ವಗಳು ಹಾಗೂ ಖನಿಜ ಲವಣಗಳು ಬೇಕು. ಅದರಲ್ಲಿ ಮುಖ್ಯವಾಗಿ ವೈಟಮಿನ್ ಎ, ವೈಟಮಿನ್ ಸಿ ಮತ್ತು ವೈಟಮಿನ್ ಇ, ಇವುಗಳನ್ನು ಒಳಗೊಂಡಂಥ ಆಹಾರಗಳು ಆಕ್ಸಿಡೇಟಿವ್ ಸ್ಟ್ರೆಸ್ಸನ್ನು ಕಡಿಮೆ ಮಾಡುತ್ತವೆ, ಮಾನಸಿಕ ಹಾಗೂ ದೈಹಿಕ ಒತ್ತಡವನ್ನು ಕಡಿಮೆ ಮಾಡಿ ಹೃದಯದ ರಕ್ಷಣೆಗೆ ಸಹಾಯಕವಾಗುತ್ತವೆ. ವೈಟಮಿನ್ ಇ ಇರುವಂಥ ಆಹಾರಗಳಾದ ಕೆಂಪು ಮತ್ತು ಹಳದಿ ಬಣ್ಣದ ತರಕಾರಿಗಳು, ಹಣ್ಣುಗಳು, ಹಸಿರು ತರಕಾರಿಗಳು, ವೈಟಮಿನ್ ಸಿ ಹೊಂದಿದ ಆಹಾರಗಳಾದ ಮೋಸಂಬಿ, ಕಿತ್ತಳೆ, ನಿಂಬೆ, ನೆಲ್ಲಿಕಾಯಿ ಹಾಗೂ ವೈಟಮಿನ್ ಇ ಇರುವಂಥ ಆಹಾರಗಳು ಒಣಹಣ್ಣುಗಳು, ಇವುಗಳನ್ನು ಬಳಸಬೇಕು. ಖನಿಜ ಲವಣಗಳಾದ ಕ್ಯಾಲ್ಶಿಯಂ ಹೃದಯದ ಸ್ನಾಯುಗಳು ಮತ್ತು ಜೀವಕೋಶಗಳು ಸರಿಯಾಗಿ ಕಾರ್ಯನಿರ್ವಹಿಸಲು ಅತ್ಯವಶ್ಯಕ. ರಾಗಿ ಮತ್ತು ರಾಗಿಯಿಂದ ಮಾಡಿದ ಆಹಾರ ಪದಾರ್ಥಗಳು, ಹಾಲು ಮತ್ತು ಮೊಟ್ಟೆ, ಹಸಿರು ಸೊಪ್ಪಿನ ತರಕಾರಿಗಳು, ಎಳ್ಳು, ಒಣಹಣ್ಣುಗಳು ಹೆಚ್ಚಿನ ಪ್ರಮಾಣದ ಕ್ಯಾಲ್ಶಿಯಂ ಇರುವಂಥ ಆಹಾರ ಪದಾರ್ಥಗಳು. ಇನ್ನು ಸೆಲೆನಿಯಂ ಕೂಡ ಉತ್ತಮ ಒಂದು ಲವಣ. ಅದು ಆಕ್ಸಿಡೇಟಿವ್ ಸ್ಟ್ರೆಸ್ಸನ್ನು ಕಡಿಮೆ ಮಾಡಿ ರಕ್ತನಾಳಗಳಲ್ಲಿ ಪ್ಲೇಕ್ಸ್ ಆಗುವುದನ್ನು ತಡೆಗಟ್ಟುತ್ತದೆ. ಸೆಲೆನಿಯಂ ಹೆಚ್ಚಾಗಿ ಸೀ ಫುಡ್ಗಳಲ್ಲಿ ದೊರೆಯುತ್ತದೆ. ಸಸ್ಯಾಹಾರಗಳಲ್ಲಿ ಹೆಚ್ಚಿನ ಅಂಶ ಇದು ರಾಗಿ, ಗೋಧಿ ಮತ್ತು ಹುರುಳಿ ಈ ಆಹಾರ ಪದಾರ್ಥಗಳಲ್ಲಿ ದೊರೆಯುತ್ತದೆ. ಮತ್ತು ಇನ್ನು ಲವಣಾಂಶಗಳಾದ ಸೋಡಿಯಂ ಮತ್ತು ಪೊಟ್ಯಾಷಿಯಂ ನಮ್ಮ ಹೃದಯದ ಬಡಿತ ಸರಾಗವಾಗಿ ಆಗಲು ಸಹಾಯ ಮಾಡುತ್ತವೆ. ಅಲ್ಲದೆ ಅದು ಫ್ಲೂಯಿಡ್ ಬ್ಯಾಲೆನ್ಸ್ ಮಾಡಲು ಕೂಡ ಸಹಾಯ ಮಾಡುತ್ತವೆ. ಸಿಟ್ರಸ್ ಫ್ರೂಟ್ಸ್ ಅಂದರೆ ಮೋಸಂಬೆ, ಕಿತ್ತಳೆ, ಲಿಂಬೆ, ಸೊಪ್ಪಿನ ತರಕಾರಿಗಳು, ಬಾಳೆಹಣ್ಣು, ಆಲೂಗಡ್ಡೆ, ಇವುಗಳಲ್ಲಿ ಪೊಟ್ಯಾಷಿಯಂ ಹೆಚ್ಚಿನ ಪ್ರಮಾಣದಲ್ಲಿ ಇರುತ್ತದೆ. ಸೋಡಿಯಂ ಇದು ಫ್ಲೂಯಿಡ್ ಬ್ಯಾಲೆನ್ಸ್ ಮಾಡಲು ಸಹಾಯ ಮಾಡುವುದು ಮತ್ತು ಹೃದಯದ ಸ್ನಾಯುಗಳು ಸರಿಯಾಗಿ ಕಾರ್ಯನಿರ್ವಹಿಸಲು ಸಹಾಯಕವಾಗಿದೆ. ನಾವು ನಿತ್ಯ ಆಹಾರದಲ್ಲಿ ಬಳಸುವ ಉಪ್ಪಿನಲ್ಲಿ ಸೋಡಿಯಂ ಇರುವುದರಿಂದ ಉಪ್ಪಿನ ಬಳಕೆಯನ್ನು ಕಡಿಮೆ ಪ್ರಮಾಣದಲ್ಲಿ ಮಾಡಬೇಕು. ಒಂದು ದಿನಕ್ಕೆ ಸಾಮಾನ್ಯ ಮನುಷ್ಯನಿಗೆ 5 ಗ್ರಾಂನಷ್ಟು ಉಪ್ಪು ಬೇಕು. ಇದರಲ್ಲಿ 2000 ಮಿಲಿಗ್ರಾಂನಷ್ಟು ಸೋಡಿಯಂ ಇರುವುದು. ನಾವು ಸೇವಿಸುವ ಆಹಾರ ಪದಾರ್ಥಗಳಲ್ಲಿಯೂ ಕೂಡ ಸೋಡಿಯಂ ಇರುವುದರಿಂದ ಉಪ್ಪಿನ ಪ್ರಮಾಣ ಕಡಿಮೆ ಮಾಡುವುದು ಹೃದಯದ ಆರೋಗ್ಯಕ್ಕೆ ಒಳ್ಳೆಯದು. ಹೀಗೆ ನಾವು ಬಳಸುವ ಹಣ್ಣು ತರಕಾರಿಗಳು, ಸೊಪ್ಪಿನ ತರಕಾರಿಗಳು ಹೆಚ್ಚಿನ ಪ್ರಮಾಣದಲ್ಲಿ ವಿಟಾಮಿನ್ ಮತ್ತು ಖನಿಜ ಲವಣಗಳನ್ನು ಹೊಂದಿದ್ದು ನಮ್ಮ ಹೃದಯದ ರಕ್ಷಣೆಗೆ ಸಹಾಯಕವಾಗಿವೆ. ಆದರೆ ಯಾವಾಗಲೂ ಇವುಗಳ ಬಳಕೆ ಕಡಿಮೆ ಪ್ರಮಾಣದಲ್ಲಿ ಇರುವುದು. ಇದಕ್ಕೆ ಕಾರಣ ಇವುಗಳ ದುಬಾರಿ ದರಕ್ಕಿಂತ ನಮ್ಮ ರೂಢಿಯ ಕೊರತೆಯಿಂದ ಇವುಗಳನ್ನು ನಾವು ಕಡಿಮೆ ಪ್ರಮಾಣದಲ್ಲಿ ಬಳಸುತ್ತಿದ್ದೇವೆ. ದಿನಕ್ಕೆ ನಾವು 250 ಗ್ರಾಂನಷ್ಟು ತರಕಾರಿಗಳನ್ನು ಹಾಗೂ 250 ಗ್ರಾಂನಷ್ಟು ಹಣ್ಣುಗಳನ್ನು ಸೇವಿಸಬೇಕು. ಅಂದರೆ ನಮಗೆ ಸರಿಯಾದ ಪ್ರಮಾಣದಲ್ಲಿ ವಿಟಾಮಿನ್ ಮತ್ತು ಖನಿಜ ಲವಣಗಳು ದೊರೆಯುತ್ತವೆ. ನಮ್ಮ ರೋಗ ನಿರೋಧಕ ಶಕ್ತಿಯು ಕೂಡ ಹೆಚ್ಚುತ್ತದೆ. ನಮ್ಮ ನಿತ್ಯದ ಊಟದಲ್ಲಿ ಅನ್ನದ ಪ್ರಮಾಣದಷ್ಟು ತರಕಾರಿ ಮತ್ತು ಹಣ್ಣುಗಳನ್ನು ಸೇವಿಸಬೇಕು ಮತ್ತು ನಮ್ಮ ಊಟದ ತಟ್ಟೆಯಲ್ಲಿ 1/2 ಭಾಗದಷ್ಟು ತರಕಾರಿ ಹಣ್ಣುಗಳನ್ನು ಸೇವಿಸುವುದರಿಂದ ಹೃದಯದ ಆರೋಗ್ಯವನ್ನು ಕಾಪಾಡಿಕೊಳ್ಳಬಹುದು. ಹೃದಯ ಆರೋಗ್ಯದಿಂದಿರಬೇಕಾದರೆ ಆದಷ್ಟು ಸಸ್ಯಾಹಾರಗಳನ್ನು ಸೇವಿಸುವುದು ಒಳ್ಳೆಯದು. ಆದರೆ ಬಹಳಷ್ಟು ಸಸ್ಯಾಹಾರಿಗಳು ಧೂಮಪಾನ, ಮದ್ಯಪಾನ ಈ ಚಟಕ್ಕೆ ಸಿಲುಕಿ ಹೃದಯದ ತೊಂದರೆಗಳಿಗೆ ಒಳಗಾಗುತ್ತಾರೆ. ಇನ್ನು ಮಾಂಸಾಹಾರಿಗಳು ಹೆಚ್ಚಿನ ಪ್ರಮಾಣದಲ್ಲಿ ಅಂತಹ ಆಹಾರಗಳನ್ನು ಸೇವಿಸಿ ಹೃದಯ ಸಂಬಂಧಿ ಕಾಯಿಲೆಗಳಿಗೆ ತುತ್ತಾಗುತ್ತಾರೆ. ಆಹಾರ ಸೇವನೆಯಲ್ಲಿ ತಪ್ಪು ಹಾದಿ ಹಿಡಿದಿರುವುದನ್ನು ಸರಿಪಡಿಸಿಕೊಳ್ಳಲು ಇರುವ ಮಾರ್ಗವೆಂದರೆ ನಾವು ಪುನಃ ಸಾಂಪ್ರದಾಯಿಕ ಆಹಾರ ಪದ್ಧತಿಗೆ ಮರಳಬೇಕು. ಆಹಾರ ತಯಾರಿಕಾ ವಿಧಾನದಲ್ಲಿಯೂ ಕೂಡ ಬದಲಾವಣೆ ಮಾಡಿಕೊಳ್ಳಬೇಕು. ಆಹಾರ ಶೈಲಿಯ ಬದಲಾವಣೆ ಜೊತೆಗೆ ದಿನಕ್ಕೆ ಕನಿಷ್ಠ 30 ನಿಮಿಷ ವ್ಯಾಯಾಮ ಅಥವಾ ಬ್ರಿಸ್ಕ್ ವಾಕ್ ಮಾಡುವುದು ಒಳ್ಳೆಯದು ಮತ್ತು ಯಾವಾಗಲೂ ಚಟುವಟಿಕೆಯಿಂದ ಇರಬೇಕು. ಮಾನಸಿಕ ಒತ್ತಡ ಕಡಿಮೆ ಮಾಡಿಕೊಳ್ಳಲು ಯೋಗ ಮತ್ತು ಧ್ಯಾನ ಮಾಡಬೇಕು. ಧನ್ಯವಾದಗಳು ಡಾಕ್ಟರ್. ಇನ್ನು ನಮ್ಮ ಶ್ರೋತೃಗಳು ಕರೆಗಳನ್ನು ಮಾಡಬಹುದು, ನಿಮ್ಮ ಪ್ರಶ್ನೆಗಳನ್ನು ಕೂಡ ಕೇಳ್ಬೋದು. ಇನ್ನೊಂದು ಸಾರಿ ನಮ್ಮ ದೂರವಾಣಿ ಸಂಖ್ಯೆಗಳನ್ನು ನಿಮಗೆ ನೆನಪು ಮಾಡಿಕೊಡ್ತೀನಿ. 244-344-1414 244-345 ಮತ್ತು 244-346 ಮತ್ತು ಧಾರವಾಡದ STD ಕೋಡ್ 0836. ಡಾಕ್ಟರ್, ಕರೆಗಳನ್ನು ತಗೊಂಡ್ಬಿಡೋಣ. ಹಲೋ ಹಲೋ, ಹಾ, ಯಾರು ಬೆಳಗಾವಿ ಜಿಲ್ಲೆ ಕಟ್ಕೋಡದಿಂದ ರಾಮಸ್ಥಲ್ ಮಾತಾಡಿದ್ರಿ? ಹಾ ಹೇಳ್ರಿ. ಗಂಗಪ್ಪ ಸಿದ್ದಂಗೌಡ. ಹಾ ಹೇಳಿ. ಈಗ ಹೃದಯಕ್ಕೆ ಅನೇಕ ತೊಂದರೆ, ಈ ಆಹಾರ ಸಿಗಲ್ಲ, ಈ ಹಾಲುಗಳು ಬರ್ತಾವಲ್ರಿ ಪಾಕೆಟ್ ಹಾಲು, ಇವುಗಳಿಂದ ರಾಸಾಯನಿಕ ಮಿಶ್ರಿತ ಮತ್ತು ಕಾಯಿಪಲ್ಯಗಳನ್ನು ಹೆಚ್ಚು ಏನು ಔಷಧ ಸಿಂಪಡಿಸ್ತೇವಲ್ಲ ಆ ನಾರು ಪದಾರ್ಥಗಳನ್ನು ನಾವು ಎಷ್ಟೋ ಇದನ್ನು ಮಾಡಿದ್ರು ಈ ಸಾವಯವ ಗೊಬ್ಬರದಿಂದ ಆಗೋದಿಲ್ಲ, ಅದು ಹೆಚ್ಚು ಕ್ರಿಮಿಕೀಟ ನಾಶಕದಿಂದ ಬಳಸ್ತಾರೆ. ಹೀಗಾಗಿ ಹೃದಯದ ಕಾಯಿಲೆಗಳು ಹೆಚ್ಚಾಗ್ತಾರೆ. ನಿಮ್ಮ ಪ್ರಶ್ನೆ ಏನು ಅಂತೇಳಿ, ಇದು ಪರಿಸ್ಥಿತಿ ಆಯ್ತು, ಪ್ರಶ್ನೆ ನಿಮ್ ಪ್ರಶ್ನೆ ಏನು ಅಂತೇಳಿ. ಹಲೋ ಹಲೋ ಹೇಳಿ. ಉತ್ತಮವಾದ ಆಹಾರಗಳನ್ನ ಬರೋದ್ರಿಂದ ಹೃದಯದ ಕಾಯಿಲೆಗಳು ಬರುದಿಲ್ಲ, ಈ ಕಾಯಿಲೆಗಳು ಬರೋದ್ರಿಂದ ಹೆಚ್ಚು ಹೃದಯಕ್ಕೆ ಇಫೆಕ್ಟ್ ಆಗ್ತೈತಿ. ಅದಕ್ಕೆ ತರಕಾರಿ ಪದಾರ್ಥಗಳನ್ನ ನಾವು ಹೆಚ್ಚು ಸ್ವೀಕರಿಸೋದ್ರಿಂದ ಅಕ್ಕಿಕಾಳು ಪಲ್ಯಗಳನ್ನು ಹೆಚ್ಚು ಸ್ವೀಕರಿಸೋದು ಬಹಳ ಉತ್ತಮ ಅಂತ ನಮಗೆ ಅನಿಸುತ್ತೆ. ಒಳ್ಳೆ ಸಲಹೆಯನ್ನ ನೀಡ್ತಾ ಇದ್ದೀರಿ. ನಿಮ್ಮ ಅನುಭವಕ್ಕಾಗಿ ಮಾರ್ಕೆಟ್ ನೊಳಗ ತರಕಾರಿ ಅಂತ ನೋಡ್ತಕ್ಕದ್ದು ಮುಖ ಕಾಣ್ತಿದೆ, ಟೊಮಾಟಿ ಇರ್ಬೋದು, ಬದನೆಕಾಯಿ ಇರ್ಬೋದು, ಹೀರಿಕಾಯಿ ಇರ್ಬೋದು, ಆದ್ರೆ ಎಣ್ಣೆ ಮಿಶ್ರಿತ ಅದೇ ರೈತರು ತಾವು ಹುಳು ಚಿದ್ದದ್ದು ತಗೊಂಡು ಕೊರದು ತಿಂತಾರೆ ಎಣ್ಣೆ ಔಷಧ ಹೊಡೆಯಲದ. ಆದ್ರೆ ನಮಗ ಮಿಂಚ್ ಹೊಡಿತದಲ್ಲ ಅದನ್ನ ಔಷಧ ತಗೊಂಡು ಹೊಡೆದಾಗ ನಾವು ಔಷಧದಿಂದ ಹಿಂಗ ಆಗ್ತೈತಿ ಅಂತಾರೆ. ಅದು ಈ ತರಕಾರಿಗಳನ್ನ ಮತ್ತು ನಾವು ಆಹಾರ ಪದಾರ್ಥಗಳನ್ನ ಬೆಳೆಯುವಾದ ಒಂದು ಪದ್ಧತಿ ಬಗ್ಗೆ ನೀವು ಹೇಳ್ತಾ ಇದ್ದೀರಿ. ಆದರೆ ಈಗ ಮಾರ್ಕೆಟಲ್ಲಿ ಹೆಚ್ಚಾಗಿ ಎಲ್ಲ ಆಹಾರ ಪದಾರ್ಥಗಳಲ್ಲಿ ರಾಸಾಯನಿಕ ಗೊಬ್ಬರದ ಅಂಶಗಳು ಇದ್ದೇ ಇರ್ತದೆ. ಅದನ್ನು ನಾವು ಅಡುಗೆ ಮಾಡುವ ವಿಧಾನದಲ್ಲಿ ಸ್ವಲ್ಪ ಸರಿಪಡಿಸ್ಕೊಂಡು ಮಾಡಿದಾಗ ನಮಗೆ ಉತ್ತಮ ಆಹಾರ ಸಿಗ್ತದೆ. ಹೌದು, ಹಾಲಿನ ಪ್ಯಾಕೆಟ್ ಅದು ಇದ್ರ ಕೆಮಿಕಲ್ ಹಾಕಿದ್ರೆ ಹಾಲು ಕೆಡ್ತಿದೆ ಅಂತ ಅವ್ರು ಅಂತಾರೆ ಮಾರಾಟಗಾರ. ಹೌದು ಹೌದು. ಅದಕ್ಕೆ ಎಲ್ಲ ನಾವು ನೋಡಿದಾಗ ಗೊತ್ತಾಗಿದ್ರು ಅದನ್ನ ಆದಷ್ಟು ನಾವು ಸೂಪರ್ ಬಳಸ್ಬೇಕಂತಂದ್ರು ಆದಷ್ಟು ಮನೆ ಔಷಧಗಳನ್ನ ನಾವು ಮನೆ ಹಾಲು ಅಂತ ಇದ್ದಷ್ಟು ಸಿಗುದಿಲ್ಲ ಮಾರ್ಕೆಟ್ ಒಳಗೆ. ಹೌದು. ಅದಕ್ಕೆ ಮನೆಯಲ್ಲಿ ಇರ್ತಕ್ಕಂತ ಆಹಾರ ಹೆಚ್ಚು ನಾವು ಈ ಮೊಟ್ಟೆ ಇರ್ಬೋದು, ಅಕ್ಕಡಿ ಕಾಳು ಇರ್ಬೋದು, ಮತ್ತೆ ಈ ಜೋಳದ ಸಜ್ಜಿ ನವಣೆ ರಾಗಿ ಇವೆಲ್ಲ ಉತ್ತಮ ಆಹಾರ. ಅದು ನಾವು ಬಳಸುವಂತ ಈಗ ಏಕದಳ ಧಾನ್ಯಗಳು ಮತ್ತು ಸಿರಿಧಾನ್ಯಗಳು ಅವುಗಳಲ್ಲಿ ನಮಗೆ ಉತ್ತಮ ಪೋಷಕಾಂಶಗಳು ಸಿಗ್ತವೆ. ಅವು ನಮ್ಮ ಹೃದಯದ ಆರೋಗ್ಯಕ್ಕೆ ಸಹಾಯನೂ ಮಾಡ್ತವೆ. ಅವುಗಳನ್ನು ನಾವು ನಿತ್ಯ ನಮ್ಮ ಒಂದು ಊಟದಲ್ಲಿ ಉಪಯೋಗಿಸಿದರೂ ಸಾಕು, ನಮಗೆ ಅದರಲ್ಲಿ ನಮಗೆ ಬೇಕಾಗುವಷ್ಟು ಪೋಷಕಾಂಶಗಳು ದೊರೆತದೆ. ಅದು ಸರಿ ಮೇಡಮ್, ಅದು ಆಯ್ತು ಮೇಡಮ್, ಧನ್ಯವಾದ. ಧನ್ಯವಾದ. ಹಲೋ, ಎಸ್ಟಿಎಂ ಆರೋಗ್ಯ ಸಂವಾದ. ಹಲೋ ಡಾಕ್ಟರ್ ರೋಪಡೆ ಮೇಡಮ್ ಅವರಿಗೆ ಮತ್ತು ಡಾಕ್ಟರ್ ನಾಯ್ಕ ಸರ್ಗೆ ಮೂಡಲಿ ತರದ ಸುಣ್ಣಗುರು ಗ್ರಾಮದಿಂದ ಮಾಡುವ ನಮಸ್ಕಾರಗಳು ಸರ್. ತಮ್ಮ ಹೆಸರು ಗೊತ್ತಾಗ್ಲಿಲ್ಲ. ರಾಮಣ್ಣ ಚಂದ್ರಿಗೆ ಸುಣ್ಣಗುರು ಮೂಡಲಿ ತಾಲೂಕು ರೀ. ಸಂತೋಷ, ಡಾಕ್ಟರ್ ಮಾತಾಡ್ತಾರೆ. ಹಲೋ ಸರ್, ಇವತ್ತಿನ ವಿಷಯ ರೀ ಎಸ್ಟಿಎಂ ಡಾಕ್ಟರ್. ಹಾ ಹೇಳಿ. ಹಾ ಕೇಳ್ತಾ ಇದೆ, ಕೇಳ್ತಾ ಇದೆ, ಹೇಳಿ. ಯಾಕಂದ್ರೆ ಇವತ್ತಿನ ವಿಷಯ ಏನಿದ್ರೆ ಆರೋಗ್ಯವಂತ ಹೃದಯ ಕಾಪಾಡಲು ಯಾವ ಯಾವ ಆಹಾರ ಸೇವಿಸಬೇಕು, ಹೌದಲ್ರಿ ಸರ್? ಹೌದೌದು. ಇದು ಈ ಜನರ ಮಾಡುತ್ತಿರುವ ವಿಷಯ. ಡಾಕ್ಟರ್ ಮೇಡಮ್ ಮೇಡಮ್ ಹೇಳಿ ಹೇಳಿ, ಕೇಳಿಸ್ತಾ ಇದೆ. ನನ್ನ ಪ್ರಶ್ನೆ ಅಂದ್ರೆ, ನನ್ನ ವಯಸ್ಸು 62 62 ನನಗ ಬಿ ಪಿ ಇಲ್ಲ ರೀ, ಹಾ, ಶುಗರ್ ಇಲ್ಲ ರೀ, ಹಾ, ಸ್ಪೆಕ್ಟ್ ಇಲ್ಲ ರೀ, ಆಯ್ತು, ಚಸ್ಮಾ ಇಲ್ಲ ರೀ, ಹಾ ಹೇಳಿ, ನೋ ಮೆಂಟಲ್ ಟೆನ್ಷನ್ ರೀ, ಆಯ್ತು ಹೇಳಿ. ಆಯ್ತು ರೀ. ಈಗ ಆಗಲೇ ಒಬ್ಬರು ನನಗಿಂತ ಮುಂಚೆ ಅವರು ಮಾತಾಡೋ ಹಾಕಿದ್ದಾರೆ, ಅದೇ ನಾನು ಒಬ್ಬ ರೈತ ರೀ. ಹೇಳಿ. ನಾನು ಒಬ್ಬ ರೈತ ರೀ. ಇದು ಯಾವ್ದು ರೀ, ಕಾಯಿಪಲ್ಲೆ ವೆಜಿಟೇಬಲ್ಸ್ ಎಲ್ಲ ಆಯ್ತಾರ? ಹೌದು. ಕಣ್ಣು ಕುಕ್ಕುವಂಗ ಎಲ್ಲ ಏನು ಕಣ್ಣು ಕುಕ್ಕ ಮಾಡ್ಬೇಕಾಗ್ತದ, ಅದಕ್ಕೆ ಏನು ಏನು ಹೊಡಿಸಿ ನಮಗೆ ಗೊತ್ತಿರ. ಹೌದೌದು. ಮಾರ್ಕೆಟ್ನಾಗ ಒಟ್ಟ ಏನ್ ಮಾಡ್ತಾರೆ, ಒಟ್ಟ ಕಣ್ಣು ಕುಕ್ಕಂಗ ಇರ್ಬೇಕು. ಹೌದು ಹೌದಲ್ರಿ. ಅವ್ರು ಆಗಲೇ ಒಬ್ರು ಪ್ರಶ್ನೆಗೆ ಅದನ್ನ ಅವ್ರ ಹೇಳ್ರಿ. ನಾವು ರೈತರು ಕರೇರಿ, ನಾವು ಅದನ್ನ ಮಾಡ್ತೀವಿ. ಆಯ್ತು ಹೇಳಿ, ಮುಂದೆ ಹೇಳಿ. ಶುಗರ್ ಇಲ್ರಿ, ಆಯ್ತ್ರ. ಆದ್ರೆ ಆರೋಗ್ಯವಂತ ಹೃದಯ ಕಾಪಾಡಲು ಯಾವ ಯಾವ ಆಹಾರ ಸೇವಿಸಬೇಕು ಎಂಬುದನ್ನು ದಯವಿಟ್ಟು ತಿಳಿಸಿರಿ ಮೇಡಮ್. ಅಲ್ಲ, ನಾವು ನಿತ್ಯ ಏನು ಮಾಡ್ತಾ ಇದ್ದೀವಿ, ಮೊದಲು ನಮ್ಮ ಆಹಾರ ಪದ್ಧತಿ ಹೇಗಿತ್ತು, ನಾವು ಜೋಳ ಗೋಧಿಯಿಂದ ಮಾಡಿಸಿ. ಆಯ್ತು, ಇತ್ತೀಚೆಗೆ ನಾವು ಉಪಯೋಗಿಸುವಂತ ಕಾಯಿಪಲ್ಯಗಳಲ್ಲಿ ಹೆಚ್ಚಿನ ಮಟ್ಟದಲ್ಲಿ ರಾಸಾಯನಿಕಗಳು ಇರ್ತವೆ, ಅದು ಎಲ್ಲರಿಗೂ ಗೊತ್ತಿರುವಂತ ಮಾಹಿತಿ. ಆದರೆ ನಾವು ನಿತ್ಯ ಏನು ಆಹಾರ ಸೇವಿಸ್ತೇವಲ್ಲ, ಈಗ ಆಹಾರ ಪದ್ಧತಿ ತುಂಬಾ ಬದಲಾಗಿದೆ. ಮನೆಯಲ್ಲಿ ಈಗ ನಾವು ಒಂದು 4 ಜನ ಇದ್ರೆ, ಒಂದು ವಯಸ್ಸಾದವರಿಂದ ಹಿಡ್ಕೊಂಡು ಸಣ್ಣ ಅಥವಾ ಸಣ್ಣ ಮಕ್ಕಳಿಂದ ಹಿಡ್ಕೊಂಡು ವಯಸ್ಸಾದವರವರೆಗಿನ ನಾವು ನೋಡಿದ್ರೆ, ಎಲ್ಲ ಪಾಲಿಶ್ ಮಾಡಿದಂಥ ಆಹಾರ ಪದಾರ್ಥಗಳನ್ನು ನಾವು ಸೇವಿಸ್ತಾ ಇದ್ದೇವೆ. ಎಲ್ಲರೂ ಈಗ ನಾವು ಜೋಳ ಗೋಧಿ ಅದರಿಂದ ತಯಾರಿಸೋದನ್ನು ಬಿಟ್ಟು ಈಗ ನೇರವಾಗಿ ನಾವು ಯಾವುದು ನಮ್ಗೆ ಈಸಿಯಾಗಿ ಮಾಡಲಿಕ್ಕೆ ಆಗ್ತದೆ, ಈಗ ಅಕ್ಕಿಯಿಂದ ಮಾಡಿದಂಥ ಪದಾರ್ಥಗಳನ್ನು ಹೆಚ್ಚು ಸೇವಿಸ್ತಾ ಇದ್ದೇವೆ. ಅದರಲ್ಲಿ ಪಾಲಿಶ್ ಮಾಡಿದಂಥ ಅಕ್ಕಿಯಿಂದ ಮಾಡಿದ ಪದಾರ್ಥಗಳನ್ನು, ಇಡ್ಲಿ, ದೋಸೆ, ಆಮೇಲೆ ಅನ್ನದ ಬೇರೆ ಬೇರೆ ಬಗೆಗಳನ್ನು ಇವನ್ನೇ ನಾವು ಜಾಸ್ತಿಯಾಗಿ ಉಪಯೋಗಿಸ್ತಾ ಇದ್ದೇವೆ. ಅದರ ಬದಲು ನಮ್ಮದು ಮೊದಲಿನ ಆಹಾರ ಪದ್ಧತಿ ಏನಿತ್ತು, ನಾವು ಜೋಳ ಗೋಧಿ ಉಪಯೋಗಿಸ್ತಾ ಇದ್ದೆವು, ಅನ್ನ ಮತ್ತು ಅದರಿಂದ ಬೇರೆ ಬೇರೆ ಥರದ ಖಾದ್ಯಗಳನ್ನು ಮಾಡ್ತಿದ್ವಿ, ಅವನು ಕಡಿಮೆ ಪ್ರಮಾಣದಲ್ಲಿ ಉಪಯೋಗಿಸ್ತಾ ಇದ್ವಿ. ಅದಕ್ಕೆ ನಾವು ಸಾಂಪ್ರದಾಯಿಕ ಆಹಾರ ಪದ್ಧತಿಗೆ ನಾವು ಮರಳ ಅಂದರೆ ಅದನ್ನೇ ನಾವು ಫಾಲೋ ಮಾಡಬೇಕಂತ ಹೇಳೋದು. ಹೇಳಿ ಹೇಳಿ. ಆಗಲೇ ಇದು ಸಾಂಪ್ರದಾಯಿಕ ನಮ್ ಇಂಡಿಯಾದೊಳಗೆ ಹಿಂಗೈತಿ ಹಿಂಗೈತಿ. ಆಗ ನಾವು ನಮ್ ನನ್ನ ಶಿಕ್ಷೆ ಹೊಡೆದಿಲ್ಲ, ನಾವು ಚೆನ್ನಾಗಿದ್ದಾರೆ, ಹಡಪಿ ಎಲ್ಲ ಯಾವ ಇದ್ರಿ ಮೇಡಮ್. ಆಗ ಹೌದ್ರಿ, ಈಗ ಆಹಾರ ಶೈಲಿ ಬದಲಾಗಿದೆ. ಈಗ ನಾವು ಬೆಳಗ್ಗೆ ಉಪಹಾರಕ್ಕೆ ಏನು ತಿನ್ನಬೇಕು, ಮಧ್ಯಾಹ್ನ ಯಾವ ಆಹಾರ ಸೇವಿಸಬೇಕು, ರಾತ್ರಿ ಊಟಕ್ಕೆ ಯಾವ ಆಹಾರ ಸೇವಿಸಬೇಕು, ಅದರಲ್ಲಿ ತುಂಬ ವ್ಯತ್ಯಾಸ ಆಗಿರೋದ್ರಿಂದ ನಾವು ಸಾಂಪ್ರದಾಯಿಕ ಆಹಾರ ಪದ್ಧತಿಯನ್ನು ಫಾಲೋ ಮಾಡ್ರಿ ಅಂತ ಹೇಳ್ತಾ ಇರೋದು. ಅವಾಗ ನಾವು ಕೇವಲ ರೋಟಿ ಮತ್ತು ತರಕಾರಿಗಳನ್ನು ಸೇವಿಸ್ತಾ ಇದ್ವಲ್ಲ. ಹೌದು, ಹೌದು ಹೇಳಿ. ಹಂಗಲ್ಲ, ಅದು ಮನುಷ್ಯನ ದೈಹಿಕ ಶ್ರಮ ಕಡಿಮೆ ಆಗಿದೆ ಈಗ. ಅದು ಶುಗರ್ ಬರ್ಲಿಕ್ಕೆ ಅದು ಒಂದೇ ಕಾರಣ ಅಲ್ಲ, ನಾವು ದೈಹಿಕ ಶ್ರಮ ಕಡಿಮೆ ಇರುವುದರಿಂದ ಅದು ಒಂದು ಕಾರಣ ಇರ್ತದೆ ಶುಗರ್ ಬರ್ಲಿಕ್ಕೆ. ಅನುವಂಶಿಕತೆ ಇದ್ರೂ ಕೂಡ ಅದು ಬರುವಂತ ಒಂದು ಸಾಧ್ಯತೆ ಇದೆ. ತುಂಬಾ ಸಂತೋಷ, ನಾವು ಮುಂದಿನ ಕರೆ ತಗೋತೀವಿ. ಹಲೋ ಹಲೋ ಹಲೋ ರೀ ಮೇಡಮ್, ನಾವು ಸಿಗ್ಲಿ ಅಂತ ರೀ. ಹಾ ಹೇಳ್ರಿ. ಆರಾಮ್ ಅಂಕಿರಿ ಅಂತೇಳಿ, ನನ್ನ ಮನೆ ಈಕೆಗೆ ಸ್ಟಂಟ್ ಹಾಕ್ಸಿದೀವಿ ರೀ ಈಗ 2 ತಿಂಗಳಿಂದ. ವಾಕಿಂಗ್ ಮಾಡಕ್ ಒಲ್ಲೆ ಅಂದ್ರೆ ಅಂತಾಡ್ರಿ. ಏನಾಯ್ತ್ರಿ? ವಾಕಿಂಗ್ ಮಾಡಕ್ ನಡಿಗೆ ಮಾಡಕ್ ಒಂದಿಟ್ಟು ವ್ಯಾಯಾಮ ಮುಂಜಾನೆ ಸಂಜೆನೆ ಒಂದಿಟ್ಟು ವಾಕಿಂಗ್ ಮಾಡಂತೇನ್ರಿ ನಾನು. ಹಾ, 2 ತಿಂಗಳು ಸ್ಟಂಟ್ ಹಾಕಿಸಿ. 2 ತಿಂಗಳ ಹಿಂದೆ ಅವರು ಮಿಸ್ಸೆಸ್ ಗೆ ಸ್ಟಂಟ್ ಹಾಕ್ಸಿದ್ದಾರೆ ಅಂತ, ಅವರು ವಾಕಿಂಗ್ ಮಾಡ್ಲಿಕ್ಕೆ ಹಿಂಜರಿತಾರೆ. ಅಲ್ಲ, ಅದು ವಾಕಿಂಗ್ ಮಾಡಕ್ ಹಿಂಜರಿತಾರಂದ್ರೆ ಅವ್ರಿಗೆ ಮಾಡಿದಾಗ ಏನಾರು ತೊಂದರೆ ಆಗ್ತದೆ ಏನಂತ ನೀವು ಸ್ವಲ್ಪ ವಿಚಾರಿಸ್ಬೇಕು, ಅಥವಾ ಅವ್ರಿಗೆ ಮಾಡ್ಲಿಕ್ಕೆ ಆಲಸಿತನನೋ ಏನೋ ಬೇರೆ ಯಾವ ಕಾರಣ ಇದೆ ಅಂತ ವಿಚಾರಿಸ್ಬೇಕು. ಬಟ್ ಆಹಾರದ ಬಗ್ಗೆ ಏನಾದರೂ ನಿಮಗೆ ಡೌಟ್ಸ್ ಇದ್ರೆ ಕೇಳಿ. ಊಟಕ್ಕೆ ಏನ್ ತಗೋಬೇಕ್ರಿ ಅಂತ ಈಗ ಹೇಳಿದ್ರು ಅವ್ರು ಪ್ರಾರಂಭವಾಗ. ಹೌದು ಹೇಳಿ. ಅದ್ರ ಪ್ರಕಾರ ನೋಡ್ಕೋಬೇಕು. ಆರೋಗ್ಯ ಸಂವಾದ. ನಮಸ್ತೆ ಸರ್. ನಮಸ್ತೆ, ಯಾರು ಮಾತಾಡುದು? ಮೇಡಮ್ ಅವ್ರಿಗೆ ನಮಸ್ಕಾರ. ನಮಸ್ಕಾರ. ನಾನು ಬೆಳಗಾವಿ ಜಿಲ್ಲೆ ರಾಯಬಾಗ ತಾಲೂಕು ಮುಗುಳ್ಕೋದಿಂದ ಶಿವಲಿಂಗಯ್ಯ ಹಿರೇಮಠ ಮಾತಾಡಿದ್ರಿ. ಹಾ ಹೇಳಿ. ನಮ್ ಪ್ರಶ್ನೆ ಏನಂದ್ರೆ, ನಮ್ಮ ಜೀವನದಲ್ಲಿ ಒಟ್ಟ ಹೃದಯ ರೋಗ ಅಥವಾ ಹೃದಯ ಕಾಯಿಲೆ ಬರದ ಹಾಗೆ ಏನ್ ಮಾಡ್ಬೇಕು? ನಮ್ಮ ಮುಂಜಾಗ್ರತಾ ಕ್ರಮ ರೀ, ಪ್ರಿಕಾಷನ್ ಮೇಜರ್ಸ್. ಅಲ್ಲ, ಈಗ ನಾವು ಈಗ ನೀವು ಯಾವ ಥರ ಆಹಾರ ಸೇವಿಸ್ತಾ ಇದ್ದೀರಿ, ಅದರಲ್ಲಿ ಏನು ಬದಲಾವಣೆ ಮಾಡ್ಕೋಬೇಕು, ಈಗ ನಾನು ಈಗಾಗಲೇ ಮೊದಲೇ ಹೇಳಿದೆ. ನಿಮ್ಮ ಆಹಾರ ಶೈಲಿ ಸರಿಯಾಗಿದ್ದರೆ ಏನು ತೊಂದರೆ ಇಲ್ಲ. ಅದು ಮತ್ತು ನಿಮ್ಮದು ದೇಹದ ತೂಕ ಏನಾದರೂ ಹೆಚ್ಚಿದ್ರೆ ಅದನ್ನು ಕಡಿಮೆ ಮಾಡ್ಕೋಬೇಕು. ಮತ್ತು ಅನುವಂಶಿಕವಾಗಿ ಯಾವುದಾದ್ರೂ ಹೃದಯ ಕಾಯಿಲೆ ಇದ್ದರೆ ಅದನ್ನು ನಾವು ಹೆಚ್ಚು ಅದರಲ್ಲಿ ಏನೂ ನಾವು ಬದಲಾವಣೆ ಮಾಡೋಕ್ಕಾಗುವುದಿಲ್ಲ. ಬಟ್ ನಮ್ಮ ಆಹಾರ ಶೈಲಿ ಜೀವನ ಶೈಲಿಯಲ್ಲಿ ಬದಲಾವಣೆ ಮಾಡಿಕೊಂಡ್ರೆ ಯಾವುದೇ ಅದು ಹೃದಯದ ಸಂಬಂಧಿಸಿದ ಕಾಯಿಲೆ ಬರುವುದಿಲ್ಲ. ಮೇಡಮ್ ನಾನು ಸಸ್ಯಾಹಾರಿ ಮೇಡಮ್ ರೀ. ಹಾ ಹೇಳಿ. ಸಸ್ಯಾಹಾರಿ ಬೆಟರು ಅಂದ್ರೆ ಮಾಂಸಾಹಾರಿ ಬೆಟರು ಮೇಡಮ್ ರೀ? ಸಸ್ಯಾಹಾರ ಬರದೇ ಆಗಿರ್ಬೇಕು. ಸಸ್ಯಾಹಾರ ಒಳ್ಳೆಯದು. ಈ ಕೆಲವೊಬ್ರು ಮಾಂಸಾಹಾರನು ಒಳ್ಳೇದಂತ ಹೇಳಿ ನಮ್ ಜೊತೆ ವಾದ ಮಾಡ್ತಾರೆ ಮೇಡಮ್. ಹಂಗಲ್ಲ, ಮಾಂಸಾಹಾರದಲ್ಲಿ ಅಂದ್ರೆ ಅದರಲ್ಲಿ ಪೋಷಕಾಂಶಗಳು ಏನಿರ್ತಾವೋ ಅದು ನಮ್ಮ ದೇಹಕ್ಕೆ ಕೆಲವು ಅಂದ್ರೆ ಲಾಭ ಅಂದರೆ ಅವು ಕೂಡ ನಮ್ಮ ಆರೋಗ್ಯಕ್ಕೆ ಒಳ್ಳೆಯದು. ಅದರಲ್ಲಿ ಅದರಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಕೊಬ್ಬು ಇರುವುದರಿಂದ ಅವನ್ನು ನಾವು ಸ್ವಲ್ಪ ಅದನ್ನು ನಾವು ಮಾಡುವಾಗ ಅಂದರೆ ಅದನ್ನು ತಯಾರಿಸುವ ವಿಧಾನದಲ್ಲಿ ಸ್ವಲ್ಪ ಬದಲಾವಣೆ ಮಾಡಿಕೊಂಡು ನಾವು ಆಹಾರಗಳನ್ನು ತಯಾರಿಸಿದಾಗ ಸ್ವಲ್ಪ ಪ್ರಮಾಣದಲ್ಲಿ ಉಪಯೋಗಿಸಿದರೆ ಏನು ತೊಂದರೆ ಇಲ್ಲ. ಬಟ್ ಅದರ ಜೊತೆಗೆ ದೈಹಿಕ ಶ್ರಮ ಇರಬೇಕು, ಅಂದರೆ ವ್ಯಾಯಾಮ ಅಥವಾ ವಾಕಿಂಗ್ ಅದೆಲ್ಲ ನಮ್ಮ ನಿತ್ಯ ರೂಢಿಯಲ್ಲಿ ಇರಬೇಕು. ಮೇಡಮ್ ರೀ, ಇನ್ನೊಂದು ಲಾಸ್ಟ್ ಕ್ವಶನ್ ರೀ, ನನ್ನ ಏಜ್ 44 ರೀ ಮೇಡಮ್ ರೀ. ಹಾಂ, ನನ್ನ ತೂಕ 73 ಅದ ರೀ, ಒಂದು ಸ್ವಲ್ಪ ಭಾಳ ಹೆವಿ ಆತರು, ಏನು ಮಾಡ್ಬೇಕು ನಾ ಈ ಕಡಿಮೆ ಮಾಡ್ಬೇಕಾದ್ರೆ? ನಿಮ್ 70 ಕೆಜಿ ಇದ್ದೀರಾ, ಸ್ವಲ್ಪ ಕಡಿಮೆ ಮಾಡಬೇಕು. ಎಷ್ಟು ಆಗ್ಬೇಕು ರೀ ಕನಿಷ್ಠ ರೀ? ನೀವೊಂದು 55 ರಿಂದ 60 ಕೆಜಿ ಒಳಗೆ ನಿಮ್ಮ ತೂಕ ಕಡಿಮೆ ಮಾಡ್ಕೋಬೇಕು. ಆಯ್ತು ರೀ ಮೇಡಮ್, ಥ್ಯಾಂಕ್ಸ್ ರೀ ಮೇಡಮ್, ಎಲ್ಲ ಮಾಹಿತಿಗೆ ಧನ್ಯವಾದಗಳು. ನಮಸ್ಕಾರ. ಎಸ್ಟಿಎಂ ಆರೋಗ್ಯ ಸಂವಾದ. ನಮಸ್ಕಾರ ಸರ್. ನಮಸ್ಕಾರ. ನಮಸ್ಕಾರ. ಆಮೇಲೆ ನಾಯಕ್ ಸರ್ ಮೊದ್ಲೇ ಕೇಳುವ ಒಂದು ನಾನು ಪ್ರಶ್ನೆ ಕೇಳತ್ತೀನಿ ಮೊದಲು ಸರ್. ಸ್ವಲ್ಪ ಈಗ ಕೇಳೋದ್ರಲ್ಲಿ ನಿಮ್ಮ ಮೂಲಕ ಒಂದು ಏನ್ ಹೇಳ್ತೀನಿ ಅಂದ್ರೆ ಸರ್, ಈ ಅನಾವಶ್ಯಕ ಅದನ್ನ ಹಿನ್ನೆಲೆ ಮುನ್ನೆಲೆ ಹೇಳ್ಕೊಳ್ಳೋದಕ್ಕಿಂತ ನೇರವಾದ ಸ್ವಲ್ಪ ಪ್ರಶ್ನೆಗಳನ್ನ ಕೇಳಿದ್ರೆ ಸರ್ ಸ್ವಲ್ಪ ಹುಟ್ಟಿದ ಕೇಳೋವರೆಗೂ ಇದಾಗ್ತದೆ. ಮತ್ತೆ ಕೇಳಿದ್ದ ಕೇಳೋವರೆಗೆ ಸುಮ್ಮನೆ ಪ್ರಶ್ನೆ ಕೇಳಬೇಕಂತ ಫೋನ್ ಮಾಡೋದು ಬಹಳ ಜನ ಆಗಿರ್ತಾರೆ. ಹಿಂಗಾಗಿ ಈ ಕಾರ್ಯಕ್ರಮದಲ್ಲಿ ಎಲ್ಲಾ ಫೋನ್ ಇನ್ ಕಾರ್ಯಕ್ರಮಗಳು ತುಂಬಾ ಜಾಸ್ತಿ ರಸಾಗತ್ತಾ ಸರ್. ಹಿಂಗಾಗಿ ನಾ ಅದೊಂದು ಇನ್ನು ಮೂಲಕ ಅಲ್ಲಿಗೆ ಹೇಳ್ಬೇಕಂತ ನಾನು ವಿನಂತಿ ಹೇಳ್ತೇನೆ ಸರ್. ಇಲ್ಲ, ನಿಮ್ಮ ಆಲೋಚನೆ ಸರಿಯಾಗಿದೆ, ನಿಮ್ಮ ಸಂದೇಶ ನಮ್ಮೆಲ್ಲ ಕೇಳುವರಿಗೂ ಮುಟ್ಟಿರ್ತದೆ ಅಂತೇಳಿ ನಾವು ಕೂಡ ಪಡಿಸ್ತಾರೆ ಸರ್. ಯಾಕಂದ್ರೆ ಅದನ್ನ ನೇರವಾದ ಸಣ್ಣ ಪ್ರಶ್ನೆ ಕೇಳಿದ್ರೆ ಅತಿಥಿಗಳಿಗೂ ಉತ್ತರಿಸ್ಲಿಕ್ಕೆ ಸರಿ ಆಗ್ತದೆ ಸರ್ ಅವ್ರಿಗೂ. ಹೌದು, ಇವ್ರು ಎಲ್ಲಾ ಹೇಳ್ತಾ. ಈಗ ನನ್ನ ಪ್ರಶ್ನೆ ಏನಂದ್ರೆ ಸರ್ ಮೇಡಮ್ಗೆ, ಹೇಳಿ ಸರ್, ಎಲ್ ಡಿ ಎಲ್ ಮತ್ತು ಎಚ್ ಡಿ ಎಲ್ ಬಗ್ಗೆ ಸ್ವಲ್ಪ ಇನ್ನೊಂದು ಸ್ವಲ್ಪ ಎಕ್ಸ್ಪ್ಲನೇಷನ್ ಕೊಡ್ಬೇಕಂತ ಕೇಳ್ಕೊತೀನಿ. ಎಲ್ ಡಿ ಎಲ್ ಕೊಲೆಸ್ಟ್ರಾಲ್ ಅಂದರೆ ಇದು ನಾವು ಬ್ಯಾಡ್ ಕೊಲೆಸ್ಟ್ರಾಲ್ ಅಂತ ಹೇಳ್ತೇವೆ. ಇದರ ಪ್ರಮಾಣ ನಮ್ಮ ರಕ್ತದಲ್ಲಿ ಹೆಚ್ಚಿನ ಮಟ್ಟದಲ್ಲಿದ್ದರೆ ಹೃದಯ ನಾಳಗಳು ಏನಾಗ್ತದೆ, ಗಡಸಾಗ್ತಾ ಹೋಗ್ತದೆ. ಅವಾಗ ಅಲ್ಲಿ ರಕ್ತ ಚಲನೆ ಆಗೋದು ಕಷ್ಟ ಆಗ್ತದೆ. ಅದಕ್ಕೆ ಅದರ ಮಟ್ಟವನ್ನು ನಾವು ನಿಯಂತ್ರಣದಲ್ಲಿಟ್ಟರೆ ಅದು ಒಂದು ಅದನ್ನು ಪ್ರಮಾಣವನ್ನು ಕಡಿಮೆ ಮಾಡಿಕೊಂಡ್ರೆ ರಕ್ತ ನಾಳಗಳಲ್ಲಿ ರಕ್ತ ಹರಿಯುವುದಕ್ಕೆ ಸಲೀಸಾಗಿ ಆಗ್ತದೆ. ಹೌದು, ಆಮೇಲೆ ಈಗ ಆ ವಿಷಯ ಮೇಡಮ್, ನಾವು ಈಗ ಪುಡಿ ರೂಪದಲ್ಲಿ ತಿನ್ನೋದು ಉಪಯೋಗ ಮೇಡಮ್, ಅದು ಹುರಿದು ಹುರಿಬಾರ್ದು ಅಂತಾರ ಮೇಡಮ್, ಅದಕ್ಕೆ ಹಸಿದು ತಿನ್ನೋದು ಉಪಯೋಗ ಸ್ವಲ್ಪ? ಹಸಿದು ತಿಂದ್ರೆ ಅದು ಎಲ್ಲರಿಗೂ ಸರಿಯಾಗಿ ಪಚನ ಆಗ್ಲಿಕ್ಕಿಲ್ಲ. ಅದನ್ನ ನಾವು ಹೇಗೆ ನಮ್ಮ ಆಹಾರದಲ್ಲಿ ಮೊದಲಿಂದ ಉಪಯೋಗಿಸ್ತಾ ಬಂದಿದ್ವಲ್ಲ, ಚಟ್ನಿ ರೂಪದಲ್ಲಿ ಉಪಯೋಗಿಸಿದ್ರು ಒಳ್ಳೇದು. ಅದನ್ನ ದಿನದಲ್ಲಿ ಒಂದು ಊಟದಲ್ಲಿ ನಾವು ಒಂದರಿಂದ 2 ಚಮಚದಷ್ಟು ಉಪಯೋಗಿಸಿದ್ರು ಸಾಕು. ಅದರಿಂದ ನಮ್ಮ ಈ ಕೊಲೆಸ್ಟ್ರಾಲ್ ಲೆವೆಲ್ ಅಂದ್ರೆ ಬ್ಯಾಡ್ ಕೊಲೆಸ್ಟ್ರಾಲ್ ಲೆವೆಲ್ ಕಡಿಮೆ ಆಗ್ತದೆ. ಧನ್ಯವಾದ. ಎಸ್ಟಿಎಂ ಆರೋಗ್ಯ ಸಂವಾದ. ಹಲೋ ಸರ್. ಹಲೋ, ನಾವು ಬೆಳಗಾಂ ಜಿಲ್ಲೆ ಗೋಗರ್ ತಾಲೂಕ್ ಕುಂದರ್ಗಿ ಗ್ರಾಮದಿಂದ ಬಿಯಾಮ ಮುಲ್ಲಾ ಮಾತಾಡಕತ್ತೀರಿ. ಆ ಕೇಳಿ, ನಿಮ್ಮ ಪ್ರಶ್ನೆ ಏನು? ತರಕಾರಿಗಳನ್ನ ತಿಂದ್ರೆ ಚಲೋ, ಮಾಂಸವನ್ನ ನೀವು ಮಾಂಸಾಹಾರಿಗಳಾಗಿದ್ರೆ ಪ್ರತಿದಿನ ಮಾಂಸ ತಿನ್ನುವುದು ಒಳ್ಳೇದಲ್ಲ. ಮತ್ತೆ ಮೇಡಮ್, ನಮ್ದು ವೇಟ್ 75 ಇರಲ್ಲ? ಹೌದು, ನಿಮ್ಮ ವಯಸ್ಸು ಮತ್ತೆ ನಿಮ್ಮ ಎತ್ತರ ಎಷ್ಟಿದೆ? 22 ರೀ. ವಯಸ್ಸು 22? ಎಷ್ಟು ಎತ್ತರ ಇದ್ದೀರಾ? 70 ಕೆಜಿ ಇದ್ದೀವಿ ಮೇಡಮ್. ನಾವು ನಿಮ್ಮ ಎತ್ತರ ಎಷ್ಟು ಅಂತ ಕೇಳ್ತಾ ಇದ್ದಾರೆ ಡಾಕ್ಟರ್. ನಾವು ಹೈಟ್ ರೀ ಮೇಡಮ್. ಹೌದು. ಹಾ, 5.4. ಹಾ, ನಿಮ್ಮ ತೂಕ ನಿಮ್ಮ ಇದಕ್ಕೆ ವಯಸ್ಸಿಗೆ ನಿಮ್ಮ ಎತ್ತರಕ್ಕೆ ಅಂದ್ರೆ 10 ಕೆಜಿ ಜಾಸ್ತಿ ಆಯ್ತು. 10 ಕೆಜಿ ಮೇಡಮ್? ಹಾ, ಅದನ್ನ ನೀವು ಕಡಿಮೆ ಮಾಡ್ಕೋಬೇಕು. ಕಡಿಮೆ ಮಾಡಕ್ಕೆ ಏನು ಮಾಡೋದ್ರಿ ಮೇಡಮ್? ನಿಮಗೆ ಸಲಹೆ ಬೇಕಂದ್ರೆ ನೀವು ಎಸ್ಡಿಎಂ ಆಸ್ಪತ್ರೆಗೆ, ಅಲ್ಲಿ ನಮ್ಮ ಡಯಟ್ ಓಪಿಡಿಗೆ ಬಂದ್ರೆ ನಾವು ನೀವು ಯಾವ ರೀತಿ ತೂಕ ಕಡಿಮೆ ಮಾಡ್ಕೊಳ್ಬೇಕು ಅಂತ ನಿಮಗೆ ಸಲಹೆ ಕೊಡ್ತೇವೆ. ಅದು ವ್ಯಾಯಾಮ ಅದು ಮಾಡಿದ್ರೆ ತೂಕ ಕಡಿಮೆ ಆಗ್ತದ್ರಿ ಮೇಡಮ್? ವ್ಯಾಯಾಮ ಮಾಡಬೇಕು, ಮತ್ತೆ ಅದರ ಜೊತೆಗೆ ಆಹಾರ ಸೇವಿಸುವುದರಲ್ಲೂ ನೀವು ಅದನ್ನ ಪ್ರಮಾಣವನ್ನು ಕಡಿಮೆ ಮಾಡಬೇಕು. ಅದು ಯಾವ ರೀತಿ ಕಡಿಮೆ ಮಾಡಬೇಕು, ಯಾವ ತರ ಆಹಾರ ತಗೋಬೇಕು ತೂಕ ಇಳಿಸ್ಲಿಕ್ಕೆ ಅನ್ನೋದನ್ನ ಅಲ್ಲ, ಅದು ತುಂಬಾ ಡಿಟೇಲ್ ಆಗಿ ಹೇಳಬೇಕಾಗ್ತದೆ. ಅದು ನಿಮಗೆ ಬೇರೆ ಎಲ್ಲ ಏನೇನು ತೊಂದರೆ ಇದೆ ಅದೆಲ್ಲ ನೋಡ್ಕೊಂಡು ಹೇಳಬೇಕಾಗ್ತದೆ. ನಿಮಗೆ ಸಲಹೆ ಬೇಕಾದ್ರೆ ನೀವು ಎಸ್ಡಿಎಂ ಆಸ್ಪತ್ರೆಗೆ ಬಂದು ಭೇಟಿ ಆಗ್ಬೋದು. ಎಸ್ಟಿಎಂ ಆರೋಗ್ಯ ಸಂವಾದ. ಸರ್ ನಮಸ್ಕಾರ, ಡಾಕ್ಟರ್ಗೆ ಕೂಡ ನಮಸ್ಕಾರ. ನಮಸ್ಕಾರ, ನಾವು ಇಲ್ಲಿ ಬೆಳಗಾವಿಯಿಂದ ಮಾತಾಡೋದು ಮೇಡಮ್, ಶಂಕರ್ ತಾರಾಪುರ ಅಂತ ಹೇಳಿ. ಹಾ ಹೇಳಿ. ಈ ಎಡಿಬಲ್ ಆಯಿಲ್ ಏನಲ್ಲ ಮೇಡಮ್, ಈಗ ಅದರಿಂದ ಹೆಚ್ಚು ಆರೋಗ್ಯಕ್ಕೆ ತೊಂದರೆ ಆಗ್ತದೆ ಅಂತ ಹೇಳಿ ಒಂದು ಸುದ್ದಿ ಇದೆ ಮೇಡಮ್. ಯಾವ ಯಾವ ಆಯಿಲ್? ಎಡಿಬಲ್ ಆಯಿಲ್ ಮೇಡಮ್. ಹಾ, ನಾವು ಬಳಸುವಂತ ಎಣ್ಣೆ. ಹಾ, ಎಡಿಬಲ್ ಆಯಿಲ್ ಅಲ್ಲಿ ಯಾವುದು ಚಲೋ, ಸನ್ಫ್ಲವರ್ ಅಥವಾ? ನಾನು ಈಗಾಗಲೇ ಹೇಳಿದ ಹಾಗೆ ನಾವು ಅಡುಗೆಗೆ ಬಳಸುವ ಎಣ್ಣೆಗಳನ್ನು ಒಂದೇ ಥರ ಎಣ್ಣೆಯನ್ನು ನಾವು ಸುಮಾರು ವರ್ಷಗಳವರೆಗೆ ಉಪಯೋಗಿಸಬಾರದು. ಒಂದು ತಿಂಗಳಿಗೊಮ್ಮೆ ಆಗಲಿ ಅಥವಾ ಎರಡು ತಿಂಗಳಿಗೊಮ್ಮೆ ಆಗಲಿ ಒಂದೊಂದು ಥರದ ಎಣ್ಣೆಯನ್ನು ನಾವು ಉಪಯೋಗಿಸ್ಬೇಕು. ಒಮ್ಮೆ ಶೇಂಗಾ ಎಣ್ಣೆ, ಒಮ್ಮೆ ಸೂರ್ಯಕಾಂತಿ ಎಣ್ಣೆ, ಒಮ್ಮೆ ಸೋಯಾಬೀನ್ ಎಣ್ಣೆ ಈ ಥರ. ಈ ಕುಸುಬಿ ಎಣ್ಣೆ ಹೆಚ್ಚು ಒಳ್ಳೆಯದಂತ ಹೇಳ್ತಾರಲ್ಲ ಮೊದಲು ಹಿರಿಯರು? ಮೊದಲು ಹಿರಿಯರು ಹೇಳ್ತಿದ್ರು, ಆದರೆ ಇತ್ತೀಚೆಗೆ ಅದನ್ನು ಸಂಶೋಧನೆ ಮಾಡಿದ ಪ್ರಕಾರ ಶೇಂಗಾ ಎಣ್ಣೆ ಒಳ್ಳೆಯದು ನಮ್ಮ ಹೃದಯದ ಆರೋಗ್ಯಕ್ಕೆ. ಸರಿ, ಧನ್ಯವಾದ. ಧನ್ಯವಾದ. ಎಸ್ ಡಿ ಎಂ ಆರೋಗ್ಯ ಸಂವಾದ. ಸರ್, ನಾನು ಕುಮಾರ್ ಅಂತ, ಹಾವೇರಿ ಡಿಸ್ಟ್ರಿಕ್ಟ್. ಹಾ ಕೇಳಿ, ನಿಮ್ಮ ಪ್ರಶ್ನೆ ಏನು ಕುಮಾರ್? ಸರ್, ನಾವು ಇದು ಶೇಂಗಾ ಎಣ್ಣೆ ಇದು ಗಾಣದಿಂದ ತರಿಸ್ಕೊಂತ ಇದ್ದೀವಿ ಈಗ, ಮತ್ತೆ ನಾವು ಇದು ಅಂಗಡಿಯಲ್ಲಿ ತಗೊಂಡಿರೋಂತ ಎಣ್ಣೆಗೆ ಕಂಪೇರ್ ಮಾಡ್ಕೊಂಡ್ರೆ ಗಾಣದ ಎಣ್ಣೆ ಚೆನ್ನಾಗಿ ಅಂತ ಹೇಳಿ ಎಲ್ಲರೂ ಹೇಳ್ತಾ ಇದಾರೆ. ಈಗ ಗಾಣದ ಎಣ್ಣೆಯೊಳಗೆ ನಮ್ಗೆ ಈಗ ಸ್ಯಾಚುರೇಟೆಡ್ ಮತ್ತೆ ಅನ್ಸ್ಯಾಚುರೇಟೆಡ್ ಫ್ಯಾಟಿ ಆಸಿಡ್ ಅಂತ ಏನ್ ಹೇಳ್ತಾರಲ್ಲ, ಅದು ಎಷ್ಟು ನಮ್ಗೆ ಎಷ್ಟು ಒಳ್ಳೇದಾಗಿ ಸಿಗುತ್ತೆ, ನಮ್ ಹೃದಯಕ್ಕೆ ಎಷ್ಟು ಒಳ್ಳೇದು ಅಂತ ನಮ್ಗೆ ಒಂದ್ ಸ್ವಲ್ಪ ಗಾಣದ ಎಣ್ಣೆ ಬಗ್ಗೆ ಸ್ವಲ್ಪ ಮಾಹಿತಿ ಬೇಕಾಗಿತ್ತು. ಗಾಣದ ಎಣ್ಣೆ ಒಳ್ಳೆಯದು, ಬಟ್ ಅದನ್ನ ಬಹಳ ದಿನವರೆಗೆ ಇಟ್ಟು ಉಪಯೋಗಿಸ್ಲಿಕ್ಕೆ ಆಗುದಿಲ್ಲ, ಯಾಕಂದ್ರೆ ಅದು ಯಾವ ರೀತಿ ಅದನ್ನ ಆಯಿಲ್ ಎಕ್ಸ್ಟ್ರಾಕ್ಟ್ ಮಾಡಿರ್ತಾರೆ ನಿಮ್ಗೆ ಗೊತ್ತಿರ್ತದೆ. ಅದರಲ್ಲಿ ಕೆಲವು ಇಂಪ್ಯೂರಿಟೀಸ್ ಇರ್ತದೆ, ಮತ್ತೆ ಕೆಲವೊಂದು ಅಂದ್ರೆ ವಾಸನೆಯುಕ್ತ ಇದು ಇರ್ತದೆ. ಅದು ಅದನ್ನ ನಾವು ಬಹಳ ದಿನಗಳವರೆಗೆ ಇಟ್ಟು ಉಪಯೋಗಿಸಿದ್ರೆ ಅದು ಬೇಗ ಹಾಳಾಗ್ತದೆ. ನೀವು ನೋಡಿರ್ಬೋದು ಅದರ ಒಂದು ವಾಸನೆ ಮತ್ತು ಅದರ ಒಂದು ಟೇಸ್ಟ್ ಅಲ್ಲಿ ಬದಲಾವಣೆ ಆಗೋದನ್ನ. ನೀವು ಅದು ಫ್ರೆಶ್ ತಂದು ಒಂದು 8-10 ದಿನಗಳವರೆಗೆ ಇಟ್ಟು ಉಪಯೋಗಿಸಿದ್ರೆ ಒಳ್ಳೇದು. ಡಾಕ್ಟರ್, ಇನ್ನೂ ಸಾಕಷ್ಟು ಕರೆಗಳು ಬರ್ತಾ ಇವೆ, ಆದರೆ ಸಮಯ ಆಗ್ತಾ ಬಂದಿದೆ. ಕೆಲವರೆ ಹೃದಯ ಕಾಯಿಲೆಗೆ ಸಂಬಂಧಿಸಿದ ಆಹಾರ ಪದ್ಧತಿ ಈ ಕುರಿತು ಇದುವರೆಗೆ ತಮ್ಮ ಜೊತೆ ಮಾತಾಡಿದರು ಡಾಕ್ಟರ್ ಚಂದ್ರಮತಿ ರೋಕ್ಟೆಯವರು. ಇವರು ಸೋಮವಾರದಿಂದ ಶನಿವಾರದವರೆಗೆ ತಮ್ಮ ಸೇವೆಗೆ ಎಸ್ ಟಿ ಎಂ ಆಸ್ಪತ್ರೆಯಲ್ಲಿ ಲಭ್ಯ ಇರ್ತಾರೆ. ಇವರ ದೂರವಾಣಿ ಸಂಖ್ಯೆ 0836-7-7-7-7 ಹಾಗೂ ಆಸ್ಪತ್ರೆಯ ಯಾವುದೇ ವಿಚಾರಣೆಗೆ ದೂರವಾಣಿ ವಿನಿಮಯ ಕೇಂದ್ರ ಸಂಖ್ಯೆ 0836-7-7-7-7-7. ಇನ್ನು ಗಮನಿಸಿ ಈ ವಾರದ ಪ್ರಶ್ನೆ. ಒಮೆಗಾ 3 ಫ್ಯಾಟಿ ಆಸಿಡ್ ಇರುವಂಥ ಆಹಾರಗಳು ಯಾವುವು, ಅವುಗಳು ಹೃದಯದ ಆರೋಗ್ಯಕ್ಕೆ ಹೇಗೆ ಸಹಾಯಕವಾಗಿವೆ? ಪ್ರಶ್ನೆ ಇನ್ನೊಂದು ಸಾರಿ, ಒಮೆಗಾ 3 ಫ್ಯಾಟಿ ಆಸಿಡ್ ಇರುವಂಥ ಆಹಾರಗಳು ಯಾವುವು, ಅವುಗಳು ಹೃದಯದ ಆರೋಗ್ಯಕ್ಕೆ ಹೇಗೆ ಸಹಾಯಕವಾಗಿವೆ? ನಿಮ್ಮ ಉತ್ತರವನ್ನು ಪೋಸ್ಟ್ ಕಾರ್ಡಿನಲ್ಲಿ ಬರೆದು ಕಳಿಸಬೇಕು. ವಿಳಾಸ ಪ್ರಾಂಶುಪಾಲರು, ಎಸ್ ಡಿ ಎಂ ಮೆಡಿಕಲ್ ಕಾಲೇಜು, ಮಂಜುಶ್ರೀನಗರ, ಸತ್ತೂರು, ಧಾರವಾಡ, 5800-009. ಈ ಕಾರ್ಯಕ್ರಮದ ನಂತರ 10 ದಿನದೊಳಗೆ ತಲುಪುವ ಉತ್ತರಗಳನ್ನು ಬಹುಮಾನಕ್ಕೆ ಪರಿಗಣಿಸಲಾಗುತ್ತೆ. ಇನ್ನು ಆಗಸ್ಟ್ 16 ಕೇಳಿದ ಪ್ರಶ್ನೆ, ಮಗುವಿನ ಬೆಳವಣಿಗೆ ಬಗ್ಗೆ ಸಂಪೂರ್ಣವಾಗಿ ತಿಳಿದುಕೊಳ್ಳುವ ಸ್ಕ್ಯಾನ್ ಗರ್ಭಾವಸ್ಥೆಯ ಯಾವ ತಿಂಗಳಲ್ಲಿ ಮಾಡ್ತಾರೆ ಮತ್ತು ಅದಕ್ಕೆ ಯಾವ ಸ್ಕ್ಯಾನ್ ಎಂದು ಕರೆಯುತ್ತಾರೆ? ಇದಕ್ಕೆ ಸರಿಯಾದ ಉತ್ತರ, ಮಗುವಿನ ಬೆಳವಣಿಗೆ ಸ್ಕ್ಯಾನನ್ನು 3-4 ತಿಂಗಳಲ್ಲಿ ಮಾಡ್ತಾರೆ, ಅದಕ್ಕೆ ಎನ್ಟಿ ಸ್ಕ್ಯಾನ್ ಎಂದು ಕರೀತಾರೆ. ಸರಿ ಉತ್ತರ ಬರೆದು ಬಹುಮಾನ ಗಳಿಸಿದವರು ಲಾವಣ್ಯ ಕಾರದ್, ಬೆಳಗಾಲ್ಪೇಟೆ, ತಾಲೂಕು ಹಾನಗಲ್, ಜಿಲ್ಲೆ ಹಾವೇರಿ. ಲಾವಣ್ಯ ಕಾರದ್ ಅವರಿಗೆ ಅಭಿನಂದನೆಗಳು. ನಿಮಗೆ ಒಂದು ವಾರದೊಳಗೆ ಮನಿ ಆರ್ಡರ್ ಮೂಲಕ ಬಹುಮಾನವನ್ನು ಕಳಿಸಲಾಗುತ್ತೆ. ಇನ್ನು ಗಮನಿಸಿ, ಮುಂದಿನ ವಾರದ ವಿಷಯ, ವೃದ್ಧಾಪ್ಯದಲ್ಲಿ ಖಿನ್ನತೆ ಮತ್ತು ಆತ್ಮಹತ್ಯೆ. ಈ ವಿಷಯವಾಗಿ ನಿಮ್ಮೊಂದಿಗೆ ಇರಲಿಲ್ತಾರೆ ಡಾಕ್ಟರ್ ಮನೋಜ್ ಶೆಟ್ಟರ್, ಮನೋರೋಗ ತಜ್ಞರು. ಇನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಡಾಕ್ಟರ್ ಚಂದ್ರಮತಿ ರೋಗಡೆ ಅವರಿಗೆ ಹಾಗೂ ಪ್ರಶ್ನೆಗಳನ್ನು ಕೇಳಿದ ತಮ್ಮೆಲ್ಲರಿಗೆ ಧನ್ಯವಾದಗಳು. ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ವೈದ್ಯಕೀಯ ಮಹಾವಿದ್ಯಾಲಯ ಹಾಗೂ ಆಸ್ಪತ್ರೆ ಧಾರವಾಡ. ಧರ್ಮಸ್ಥಳದ ಧರ್ಮಾಧಿಕಾರಿ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರ ನೇತೃತ್ವದಲ್ಲಿ ಸುಸಜ್ಜಿತವಾಗಿ ನಿರ್ಮಾಣಗೊಂಡಿರುವ ಧಾರವಾಡದ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ವೈದ್ಯಕೀಯ ಮಹಾವಿದ್ಯಾಲಯ ಹಾಗೂ ಆಸ್ಪತ್ರೆ ಸಮಾಜದ ಎಲ್ಲರ ಸೇವೆಯಲ್ಲಿ ಎಸ್ ಡಿ ಎಂ ಆಸ್ಪತ್ರೆ. ಈಗ ಸೂಪರ್ ಸ್ಪೆಷಾಲಿಟಿ ಸೇವೆಗಳಿಗಾಗಿ ಮಂಜುಶ್ರೀ ಬ್ಲಾಕ್, ಸ್ವರೂಪ ಶಸ್ತ್ರಚಿಕಿತ್ಸೆ ಹಾಗೂ ಪುನರ್ರಚನಾ ಶಸ್ತ್ರಚಿಕಿತ್ಸಾ ವಿಭಾಗ, ನರಗಳ ಶಸ್ತ್ರಚಿಕಿತ್ಸಾ ವಿಭಾಗ, ನರರೋಗ ಚಿಕಿತ್ಸಾ ವಿಭಾಗ, ಮೂತ್ರಜನಕಾಂಗ ಶಸ್ತ್ರಚಿಕಿತ್ಸಾ ವಿಭಾಗ, ಮುಂದುವರೆದ ಮೂಳೆ ಚಿಕಿತ್ಸಾ ವಿಭಾಗ, ಹೃದಯ ರೋಗ ಚಿಕಿತ್ಸಾ ವಿಭಾಗ, ಹೃದಯ ಮತ್ತು ಎದೆಗೂಡಿನ ಶಸ್ತ್ರಚಿಕಿತ್ಸಾ ವಿಭಾಗ, ಮೂತ್ರಜನಕಾಂಗ ಚಿಕಿತ್ಸಾ ವಿಭಾಗ, ಜೀರ್ಣಾಂಗ ಚಿಕಿತ್ಸಾ ವಿಭಾಗ, ಮಕ್ಕಳ ಶಸ್ತ್ರಚಿಕಿತ್ಸಾ ವಿಭಾಗ, ಅರ್ಬುದ ರೋಗ ಚಿಕಿತ್ಸಾ ವಿಭಾಗ, ಸಂಧಿವಾತ ಚಿಕಿತ್ಸಾ ವಿಭಾಗ, ಎಂಡೋಕ್ರೈನಾಲಜಿ ವಿಭಾಗ, ರಕ್ತದ ಅರ್ಬುದ ವಿಭಾಗ, ಸಂತಾನಹೀನತೆ ಚಿಕಿತ್ಸೆ, ಹುಬ್ಬಳ್ಳಿಯ ವಿದ್ಯಾನಗರದಲ್ಲಿ ಎಸ್ಡಿಎಂ